ಆಕಾಶವಾಣಿ ಭದ್ರಾವತಿಯಲ್ಲಿ ಶಿವಮೊಗ್ಗದ ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಸರಣಿ ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ ಆಗ್ತಾ ಇದೆ. ಯುವಜನ ಶಕ್ತಿಯು ಮನಸ್ಸಿಟ್ಟು ದುಡಿದರೆ ನಡೆದರೆ ಭೂಮಿಗೆ ಸ್ವರ್ಗ ಇಳಿಬಹುದು. ಕೇಳಿ, ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆಯ ವಿವಿಧ ವಿಭಾಗದ ಮುಖ್ಯಸ್ಥರು ಮಾಹಿತಿ ನೀಡುವ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಪ್ರತಿ ಶುಕ್ರವಾರ ಬೆಳಗ್ಗೆ 9:05. ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರಿಂದ ಸಂದೇಶ. ನಮಸ್ಕಾರ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಪ್ರತಿ ವರ್ಷ 12 ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನಾಗಿ ಜಗತ್ತಿನೆಲ್ಲೆಡೆ ಆಚರಿಸಲಾಗುತ್ತದೆ. ಬಾಲ ಕಾರ್ಮಿಕರು ಹಾಗೂ ಕಿಶೋರ ಕಾರ್ಮಿಕರನ್ನು ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಅಪರಾಧವಾಗಿರುತ್ತದೆ. ನಾವೆಲ್ಲರೂ ಸೇರಿ ಮಕ್ಕಳ ಹಕ್ಕಿಗೆ ಅವರ ಬದುಕಿಗೆ ಶ್ರಮಿಸೋಣ ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಮಕ್ಕಳ ಹಕ್ಕುಗಳನ್ನು ಮಕ್ಕಳಿಗೆ ಹಾಗೂ ಪೋಷಕರಿಗೆ ತಿಳಿಸುವ ಎಲ್ಲಾ ಕಾರ್ಯಕ್ರಮಗಳನ್ನು ನಾವು ನೀವು ಸೇರಿ ಹಮ್ಮಿಕೊಳ್ಳೋಣ. ರಾಜ್ಯದ ಯಾವುದೇ ಭಾಗದಲ್ಲಿ ಬಾಲ ಕಾರ್ಮಿಕರು ಕಂಡು ಬಂದಲ್ಲಿ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098 ಕರೆ ಮಾಡಲು ಕೋರಲಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಚಿತ್ರದುರ್ಗದ ಎಸ್ಜೆಎಂ ವಿದ್ಯಾಸಂಸ್ಥೆ ಅಡಿಯಲ್ಲಿ 40 ಪೂರೈಸಿರುವ ಎಸ್ಜೆಎಂ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ 2 ಡಿಫಾರ್ಮಾ, 4 ಬಿಫಾರ್ಮಾ, 6 ಫಾರ್ಮಾ ಡಿ ಹಾಗೂ 2 ಎಂ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಕೂಡಲೇ ಸಂಪರ್ಕಿಸಿ 9448524722 ಹಾಗೂ 9036071902. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಭತ್ತದಲ್ಲಿ ಆಧುನಿಕ ಬೇಸಾಯ ಕ್ರಮಗಳು ಈ ಕುರಿತು ಐಸಿಎಆರ್ನ ಕೃಷಿ ವಿಜ್ಞಾನ ಕೇಂದ್ರ ನವುಲೆ ಶಿವಮೊಗ್ಗದಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ರುದ್ರೇಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಹಾಗೂ ಇದರ ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ರುದ್ರೇಗೌಡ ಅವರಿದ್ದಾರೆ. ಇವರು ವಿಜ್ಞಾನಿಯಾಗಿ ಬೇಸಾಯಶಾಸ್ತ್ರ ವಿಭಾಗದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಜೊತೆ ಈಗ ಭತ್ತದಲ್ಲಿ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಸರ್. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಈಗ ಇವತ್ತು ನಾವು ಏನಂತಂದ್ರೆ ಈಗ ನಮಗೆ ಮಾನ್ಸೂನ್ ಸ್ಟಾರ್ಟ್ ಆಗ್ತಾ ಇದೆ. ಮತ್ತೆ ರೈತರು ಸಹ ಏನಂತಂದ್ರೆ ಈಗ ಕೃಷಿಯ ಒಂದು ಬೆಳೆಯಕ್ಕೋಸ್ಕರ ಸಿದ್ಧತೆ ನಡೆಸ್ತಾ ಇದ್ದಾರೆ. ಸೊ ಅದು ಪ್ರಮುಖವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಭತ್ತ, ಮೆಕ್ಕೆಜೋಳ ಮತ್ತೆ ಅಡಿಕೆ ಬೆಳೆ ಬೆಳೀತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವೇನಂತಂದ್ರೆ ಭತ್ತ. ಈಗ ಭತ್ತದಲ್ಲಿ ನಮಗೆ ಇತ್ತೀಚಿನ ಇಳುವರಿ ಕಡಿಮೆ ಆಗ್ತಾ ಇದೆ. ಇಳುವರಿ ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ಬಹಳ ಪ್ರಮುಖ ಕಾರಣ ಏನಂತಂದ್ರೆ ನಾವು ಸರಿಯಾದ ಸಮಯಕ್ಕೆ ನಾಟಿ ಮಾಡಬೇಕು. ಜೋಳಿ ಈಗ ನಾವೇನಾದರೂ ನಾಟಿ ಮಾಡೋ ಸಮಯದಲ್ಲಿ ಲೇಟಾಗಿ ನಾಟಿ ಮಾಡಿದ್ರೆ ನಮಗೇನಾಗ್ತದೆ, ಇದರ ಕೀಟ ಮತ್ತು ರೋಗದ ಸಮಸ್ಯೆ ಜಾಸ್ತಿ ಆಗ್ತದೆ. ಜೋಳಿ ಈಗ ನಾವು ಲೇಟಾಗಿ ನಾಟಿ ಮಾಡಿದ್ರೆ ಈ ಒಂದು ಕಾಂಡ ಕೊರೆಯ ಹುಳ ಇರಬಹುದು, ಅಥವಾ BPH ಅಂತ ಬ್ರೌನ್ ಪ್ಲಾಂಟ್ ಹಾಪರ್ ಅಂತ ಬರಬಹುದು, ಅಥವಾ ಬೆಂಕಿ ರೋಗ, ಕುತ್ತಿಗೆ ರೋಗ, ಅಥವಾ ಏನಾದರೂ ಮಳೆಗೆ ಸಿಕ್ಕಂಬಿಟ್ರೆ ನಮಗೆ ಏನಂತಾದ್ರೂ ಆ ಒಂದು ಹೂ ಬರೋ ಸಮಯದಲ್ಲಿ ಮಳೆ ಜಾಸ್ತಿ ಆಗಿಬಿಟ್ರೆ ಏನಂತಂದ್ರೆ ಪೋಲನ್ ತೊಳೆದ್ಬಿಟ್ಟು ನಮಗೆ ಇಳುವರಿ ಸಹ ಕಡಿಮೆ ಆಗ್ತದೆ ಒಂದು ಪ್ರಮುಖ ಕಾರಣ. ಆಮೇಲೆ ನಾವು ಸರಿಯಾದ ಸಸಿಗಳ ಸಂಖ್ಯೆಯನ್ನು ಸಹ ಕಾಪಾಡಬೇಕು. ಆಕ್ಚುವಲಿ ನಾವು ಹೇಳ್ತಾ ಇದ್ದೀವಿ ಒಂದು ಏನಂತಂದ್ರೆ ಸಾಲಿಂದ ಸಾಲಿಗೆ 15 cm ಮತ್ತೆ ಸಸಿಯಿಂದ ಸಸಿಗೆ 10 cm ತರ ನಾವು ಒಂದು ನಾಟಿ ಮಾಡಬೇಕು. ಸೊ ಆ ತರ ನಾವು ನಾಟಿ ಮಾಡಿಲ್ಲ ಅಂದ್ರೆ ನಾವು ಹೆಚ್ಚು ಸಂಖ್ಯೆಗಳನ್ನ ನಾಟಿ ಮಾಡಿದ್ರು ಸಹ ಏನಂತಂದ್ರೆ ಅವಾಗೂ ಸಹ ಏನಂತಂದ್ರೆ ಈ ರೋಗ ಜಾಸ್ತಿ ಆಗ್ತವೆ. ಕಡಿಮೆ ಆದ್ರೂ ಸಹ ಏನತ್ರ ಇಳುವರಿ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಸಮ ಪ್ರಮಾಣದಲ್ಲಿ ನಾವೇನಾದ್ರೂ ನಾಟಿ ಮಾಡಿದ್ರೆ ಇಳುವರಿನ ಪಡ್ಕೋಬಹುದು. ಇನ್ನೊಂದು ಇತ್ತೀಚಿನ ದಿನದಲ್ಲಿ ನಾವೇನಂತಂದ್ರೆ ರೈತರೆಲ್ಲ ಬರೀ ರಾಸಾಯನಿಕ ಗೊಬ್ಬರ ಬಳಸ್ತಾ ಇದ್ದಾರೆ, ಎಸ್ಪೆಷಲಿ ಯೂರಿಯಾ ಗೊಬ್ಬರ. ಸೊ ಈ ಯೂರಿಯಾ ಗೊಬ್ಬರವನ್ನು ಜಾಸ್ತಿ ಬಳಸೋದ್ರಿಂದ ನಮಗೆ ಏನಾಗ್ತದೆ ಕಂದು ಜಿಗಿ ಹುಳ ಅಂತ ಬ್ರೌನ್ ಪ್ಲಾಂಟ್ ಹಾಪರ್ ಅದು ಜಾಸ್ತಿ ಸಮಸ್ಯೆ ಆಗ್ತದೆ. ಆಮೇಲೆ ಸೀಟ್ ಬ್ಲೈಟ್ ಅಂತ ಬರ್ತದೆ, ನಂತರ ಬೆಂಕಿ ರೋಗ, ಆಮೇಲೆ ಕುತ್ತಿಗೆ ರೋಗ, ಈ ತರ ನಾನಾ ತರದ ಕಾಯಿಲೆಗಳು ಬರ್ತವೆ ಬರೀ ನಾವು ಯೂರಿಯಾ ಗೊಬ್ಬರ ಅಂದ್ರೆ ಜಾಸ್ತಿ ಬೆಳೆದ್ ಬಿಡುತ್ತೆ. ಆಕ್ಚುಲಿ. ಅವಾಗ ಏನಾಗ್ತದೆ, ಈ ರೋಗಕ್ಕೆ ತುತ್ತಾಗ್ತದೆ. ಅದಕ್ಕೋಸ್ಕರ ನಾವು ರೈತರಿಗೆ ಹೇಳೋದು, ಸಾವಯವ ಗೊಬ್ಬರವನ್ನ ಬಳಸಬೇಕು. ಯಾಕಂದ್ರೆ ನಾವು ಈ ಸಾವಯವ ಗೊಬ್ಬರ ಬಳಸೋದ್ರಿಂದ ಭೂಮಿಗೆ ಹಾಕಿದಂತ ಒಂದು ಪ್ರತಿಯೊಂದು ಗೊಬ್ಬರವು ಬೆಳಗಿಸಬೇಕಾದ್ರೆ ಈ ಒಂದು ಅಣುಜೀವಿಗಳಲ್ಲಿ ಭೂಮಿಯಲ್ಲಿ ಇರಬೇಕು. ಆ ಅಣುಜೀವಿಗಳು ಭೂಮಿಯಲ್ಲಿ ಇದ್ರೆ ಹಾಕಿದ್ರೆ ಅಷ್ಟೇ ನಮಗೆ ಈ ಒಂದು ಹಾಕಿದ ರಾಸಾಯನಿಕ ಗೊಬ್ಬರ ಸಿಗ್ತದೆ. ಅದಕ್ಕೋಸ್ಕರ ನಾವು ಸಾವಯವ ಗೊಬ್ಬರವನ್ನು ಬಳಸೋದ್ರಿಂದ ಭೂಮಿಯ ಒಂದು ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳನ್ನು ನಾವು ಏನಂತಂದ್ರೆ ಅಭಿವೃದ್ಧಿಪಡಿಸಬಹುದು. ಅದಕ್ಕೋಸ್ಕರ ಹೆಚ್ಚು ಒಂದು ಅಟ್ ಲೀಸ್ಟ್ 2 ಅಥವಾ 3 ವರ್ಷಕ್ಕೊಮ್ಮೆ ಆದರೂ ಸುಮಾರು 1 ಎಕರೆಗೆ ಒಂದು 4 ರಿಂದ 1.5 ಟನ್ನಷ್ಟು ನಾವು ಈ ಸಾವಯವ ಗೊಬ್ಬರ, ಎರೆಹುಳ ಗೊಬ್ಬರ ಇರ್ಬೋದು, ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಬಳಸಬೇಕು. ಮತ್ತು ಇನ್ನೊಂದು ಪ್ರಮುಖವಾಗಿ ಭತ್ತದಲ್ಲಿ ಏನಂತಂದ್ರೆ ನಮಗೆ ಕಳೆ ನಿರ್ವಹಣೆ ಬಹಳ ಇಂಪಾರ್ಟೆಂಟ್. ಸರಿಯಾದ ಸಮಯದಲ್ಲಿ ನಾವು ಕಳೆ ನಿರ್ವಹಣೆ ಮಾಡಲಿಲ್ಲ ಅಂದ್ರೆ ಸುಮಾರು 33% ಅಷ್ಟು ನಾವು ಇಳುವರಿ ಕಡಿಮೆ ಮಾಡಬಹುದು, ಅದಕ್ಕಿಂತ ಜಾಸ್ತಿನೇ ಆಗ್ಬೋದು. ಅದಕ್ಕೋಸ್ಕರ ನಾವು ಕಳೆ ನಿಯಂತ್ರಣ ಏನಂತಂದ್ರೆ ಸರಿಯಾದ ಸಮಯದಲ್ಲಿ ನಾವು ನಿಯಂತ್ರಣ ಮಾಡಬೇಕು. ಇನ್ನೊಂದು ಏನಂತಂದ್ರೆ ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆ ಬಹಳ ಇಂಪಾರ್ಟೆಂಟ್. ಸಮಗ್ರವಾಗಿ ಬರೀ ನಾವು ಈ ಒಂದು ಕೀಟನಾಶಕ ರೋಗನಾಶಕ ಜೊತೆಗೆ ನಾವು ಜೈವಿಕ ಕೀಟನಾಶಕಗಳನ್ನು ಬಳಸೋದ್ರಿಂದ ನಾವು ಸಮಗ್ರವಾಗಿ ಏನಂತಂದ್ರೆ ಕೀಟವನ್ನ ನಾವು ನಿರ್ವಹಣೆ ಮಾಡಬಹುದು. ಈ ತರ ನಾವು ಯಾಕೆ ನಮ್ಮ ಭತ್ತದಲ್ಲಿ ಇಳುವರಿ ಆಗಿದೆ, ಸೊ ಇವನ್ನೆಲ್ಲ ಹೋಗ್ಲಾಡಿಸಬೇಕಾದ್ರೆ ನಾವು ಏನ್ ಮಾಡ್ಬೇಕಂತಂದ್ರೆ, ನಾವು ಈಗ ಭತ್ತದಲ್ಲಿ ಬಿತ್ತನೆ ಸಮಯ ಬಹಳ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನಾವೇನಂತಂದ್ರೆ ಈಗ ರೈತರಿಗೆ ಏನಾಗಿದೆ ಇತ್ತೀಚಿನ ದಿನದಲ್ಲಿ ಆ ನಾಟಿ ಮಾಡಕ್ಕೆ ನಮಗೆ ಈ ಒಂದು ಆಳುಗಳ ಸಮಸ್ಯೆ ಆಗ್ತಾ ಇದೆ ಆಕ್ಚುಲಿ. ಸೊ ಅಂತ ಸಮಯದಲ್ಲಿ ನಾವೇನಂತಂದ್ರೆ ಮಿಷನ್ ನಾಟಿಯನ್ನು ಯೂಸ್ ಮಾಡ್ಕೊಂಡು ಸಹ ಏನಂತಂದ್ರೆ ನಾವು ನಾಟಿ ಮಾಡಬಹುದು. ಭತ್ತದಲ್ಲಿ ಯಾಂತ್ರೀಕೃತ ಬೇಸಾಯನ ಮಾಡಬಹುದು, ನಾಟಿ ಯಂತ್ರ ಬಳಕೆಯನ್ನ ಮಾಡ್ಕೋಬಹುದು. ಸೊ ಯಾಕಂದ್ರೆ ಸುಮಾರು ನಾವು ಈಗ 1 ಎಕರೆ ನಾಟಿ ಮಾಡಬೇಕಾದ್ರೆ ಸುಮಾರು 5 ಲೇಬರ್ ಬೇಕಾಗ್ತದೆ, 5 ರಿಂದ 6 ಲೇಬರ್. ಅದೇ ನಾವು ಈ ಒಂದು ನಾಟಿ ಯಂತ್ರದಿಂದ ಸುಮಾರು 1 ದಿನಕ್ಕೆ ಒಂದು 10 ರಿಂದ 15 ಇವನ್ನ ನಾವು 20 ಎಕರೆ ಅಷ್ಟು ನಾವೇನಂತಂದ್ರೆ ನಾಟಿ ಮಾಡಬಹುದು. ಸೊ ಅದಕ್ಕೋಸ್ಕರ ನಾವು ಏನಂತಂದ್ರೆ ಈ ಒಂದು ನಾಟಿ ಯಂತ್ರ ಬಳಕೆಯನ್ನ ಮಾಡಬಹುದು. ಸೊ ನಾಟಿ ಯಂತ್ರ ಬಳಕೆ ಮಾಡ್ಬೇಕಂದ್ರೆ ನಾವೇನಂತಂದ್ರೆ ಈ ನಾರ್ಮಲ್ ಆಗಿ ಏನಂತಂದ್ರೆ ನಾವು ಈ ನರ್ಸರಿಯಲ್ಲಿ ಏನಂತಂದ್ರೆ ನಾವು ಸಸಿ ಮಡಿ ಮಾಡ್ತಲ್ಲ, ಸೊ ಅದ್ರ ಬದಲಿ ನಾವೇನಂತಂದ್ರೆ ಇದನ್ನ ಒಂದು ಟ್ರೇ ಸಿಗ್ತದೆ. ಆಕ್ಚುಲಿ 1 ಎಕರೆಗೆ ಸುಮಾರು 80 ಟ್ರೇ ಬೇಕಾಗ್ತದೆ. ಸೊ 80 ಟ್ರೇ ಅಂದ್ರೆ ನಾವು ಏನಂತಂದ್ರೆ ಆ ಟ್ರೇದಲ್ಲಿ ಮಣ್ಣು ತುಂಬಿ ನಂತರ ಅದಕ್ಕೆ ಭತ್ತ ಅಂದ್ರೆ ನಾವು ಯಾವ ತರ ನಾವು ಈಗ ಭತ್ತ ಚೆಲ್ತೇವಲ್ಲ ಆತರ ಆ ಟ್ರೇದಲ್ಲಿ ಹಾಕಿ ನಂತರ ಸ್ವಲ್ಪ ಮ್ಯಾಗ ಮಣ್ಣಾಕಿ ನೀರು ಹಾಕಿದ್ರು ಸಹ ಏನಂತಂದ್ರೆ ಅವು ಏನಂತಂದ್ರೆ ಈ ಒಂದು ಯಾಂತ್ರಿಕ ನಾಟಿ ಯಂತ್ರದಲ್ಲಿ ಈ ತರದ ಒಂದು ಏನಂತಂದ್ರೆ ಟ್ರೇದಲ್ಲಿ ರೈಸ್ ಮಾಡದಂತಹ ಈ ಒಂದು ಸಸಿಗಳನ್ನ ನಾವು ಉಪಯೋಗ ಮಾಡ್ಕೋಬಹುದು. ಸೊ ಇದರಿಂದ ನಮಗೇನಂತಂದ್ರೆ ನಮಗೆ ಸರಿಯಾದ ಸಮಯದಲ್ಲಿ ನಾಟಿ ಮಾಡ್ದಂಗಾಗ್ತದೆ, ಮತ್ತೆ ಸರಿಯಾದ ಪ್ಲೇಸ್ ಅಲ್ಲಿ ನಾವು ಹೇಳ್ದಂಗೆ ಒಂದು ಸಾಲಿನ ಸಾಲಿಗೆ 10 ಸೆಂಟಿಮೀಟರ್ ಮತ್ತೆ ಸಸಿನ ಸಸಿ 10 ಸೆಂಟಿಮೀಟರ್ ತರ ನಾಟಿ ಮಾಡ್ದಾಗ್ತದೆ. ಹಂಗಾಗಿ ಕೀಟ ಮತ್ತು ರೋಗದ ಬಾಧೆ ಸಹ ಏನಂತಂದ್ರೆ ಕಡಿಮೆ ಆಗ್ತದೆ ಆಕ್ಚುಲಿ. ಸೊ ಅದೇ ತರ ಕಳೆ ನಿಯಂತ್ರಣ ಈ ತರ ನಾವು ಸರಿಯಾದ ಸಮಯದಲ್ಲಿ ಕಳೆಯನ್ನ ಬಳಸಿದ್ರೆ ಸಹ ಮಾಡಬಹುದು. ಈ ಇತ್ತೀಚಿನ ದಿನದಲ್ಲಿ ನಮಗೆ ಏನಂತಂದ್ರೆ ನೀರಿನ ಸಮಸ್ಯೆ, ಈಗ ಟೇಲ್ ಎಂಡ್ ಅಂತ ಹೇಳ್ತಾರೆ, ಒಂದ್ ಕಡೆ ನೀರಿನ ಸಮಸ್ಯೆ ಆಗ್ತಾ ಇದೆ ಆಕ್ಚುಲಿ. ಬರೀ ಮಳೆ ಪ್ರದೇಶದಲ್ಲಿ ನಾವು ಭತ್ತವನ್ನ ಬೆಳಿಬೇಕಾದ್ರೆ ಅದಕ್ಕೋಸ್ಕರ ಕುರಿಯ ಬಿತ್ತನೆಯೂ ಸಹ ಏನಂತಂದ್ರೆ ಮಾಡಬಹುದು. ಸೊ ಕುರಿಯ ಬಿತ್ತನೆ ಮಾಡಬಹುದು. ಇನ್ನೊಂದು ಏನಂತಂದ್ರೆ ಡ್ರಮ್ ಸೀಡರ್ ಅಂತ ಬರ್ತದೆ. ಸೊ ಅದು ಸಿಂಪಲ್ ಏನಂತಂದ್ರೆ ನಮ್ಗೆ, ಯಾಕಂದ್ರೆ ಈ ನಾಟಿ ಮಾಡಕ್ಕೆ ಆಳುಗಳ ಸಮಸ್ಯೆ ಇದ್ದಾಗ ನಾವೇನ ಅಥವಾ ನೀರಿನ ಕೊರತೆ ಕಡಿಮೆ ಇದ್ದಾಗ ನಾವು ಈ ಒಂದು ಕುರಿಯ ಬಿತ್ತನೆಯಿಂದ ಮಾಡಬಹುದು, ಅಥವಾ ಡ್ರಮ್ ಸೀಡರ್ ಅಂದು ಸಹ ಏನಂತಂದ್ರೆ ನಾವು ಬಿತ್ತನೆ ಮಾಡಬಹುದು. ಸೊ ಅದಕ್ಕೋಸ್ಕರ ಈ ತರ ನಾವು ಒಂದು ಹೊಸ ಹೊಸ ಟೆಕ್ನಾಲಜಿಗಳನ್ನ ಉಪಯೋಗ ಮಾಡ್ಕೊಂಡ್ರೆ ನಾವು ಭತ್ತದಲ್ಲಿಯೂ ಸಹ ಏನಂತಂದ್ರೆ ಹೆಚ್ಚಿನ ಇಳುವರಿನ ಪಡ್ಕೋಬಹುದು. ಸೊ ನಮಗೆ ಸುಧಾ, ಈಗ ನಾವು ಭತ್ತದಲ್ಲಿ 1 ಎಕರೆ ಭತ್ತ ಬೆಳಿಬೇಕಾದ್ರೆ ಸುಮಾರು ಎಷ್ಟು ಪ್ರಮಾಣದ ಗೊಬ್ಬರಗಳನ್ನ ಬಳಸಬೇಕು, ಅದು ಬಹಳ ಇಂಪಾರ್ಟೆಂಟ್. ಸುಮ್ಮನೆ ಎಷ್ಟು ಬೇಕಷ್ಟು ಗೊಬ್ಬರ ಹಾಕಂಗಿಲ್ಲ, ಯಾಕಂದ್ರೆ ಪ್ರತಿಯೊಂದು ಬೆಳೆಗೆ ಇಷ್ಟೇ ಪ್ರಮಾಣದ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಎಲ್ಲಾ ಕೃಷಿ ವಿಶ್ವವಿದ್ಯಾಲಯ ರೆಕಮೆಂಡ್ ಮಾಡಿಸ್ತವೆ. ಒಂದು ಎಕರೆ ಭತ್ತ ಬೆಳಿಬೇಕಾದ್ರೆ ಎಷ್ಟು ಪ್ರಮಾಣದ ಸಾವಯವ ಗೊಬ್ಬರ, ಎಷ್ಟು ಪ್ರಮಾಣದ ಜೈವಿಕ ಗೊಬ್ಬರ, ಮತ್ತೆ ಎಷ್ಟು ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನ ಬಳಸಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ನಾ ಆಗಲೇ ಹೇಳಿದಂಗೆ ಹೆಚ್ಚು ಹೆಚ್ಚು ಬರೀ ಯೂರಿಯಾವನ್ನ, ಯಾಕಂದ್ರೆ ಯೂರಿಯಾಗೆ ಕಡಿಮೆ ರೇಟ್ ಇರೋದ್ರಿಂದ ರೈತರು ಏನ್ ಮಾಡ್ಬಿಡ್ತಾರ, ಯೂರಿಯಾ ಹಾಕ್ಬಿಡ್ತಾರ. ಯೂರಿಯಾ ಹಾಕತ್ತೆ ಜಲ್ದಿ ಹಸಿರು ಗ್ರೀನ್ ಆಗ್ಬಿಡುತ್ತೆ, ಹಸಿರಾಗ್ಬಿಡುತ್ತೆ ಆಕ್ಚುವಲಿ. ಆದ್ರೆ ನಮಗೆ ಜಾಸ್ತಿ ಗ್ರೋತ್ ಆದಾಗ ಏನಾಗ್ತದೆ, ಈ ಕೀಟ ಎಸ್ಪೆಷಲಿ ಆ ಒಂದು ಬ್ರೌನ್ ಪ್ಲಾಂಟ್ ಹಾಪರ್ ಇರ್ಬೋದು, ಆತರ ಏನಂತಂದ್ರೆ ಆ ಒಂದು ಬೆಳೆ ಆ ಕೀಟ ಬಾಧೆ ಸಮಸ್ಯೆ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಸರಿಯಾದ ಪ್ರಮಾಣದಲ್ಲಿ ನಾವೇನಂತಂದ್ರೆ ಸುಮಾರು ಈಗ ನಾವು ಫಸ್ಟ್ ಸಸಿ ಮಡಿ ಮಾಡ್ಬೇಕಾದ್ರೆ ನಾವ್ ಎರಡು ತರ ನಾವು ಕೈಯಿಂದ ನಾಟಿ ಮಾಡ್ಬೇಕಾದ್ರೆ ಸುಮಾರು 1 ಎಕರೆ ಪ್ರದೇಶಕ್ಕೆ 350 ಸ್ಕ್ವೇರ್ ಮೀಟರ್ ಅಷ್ಟು ಏರಿಯಾದಲ್ಲಿ ಮಾಡಿಕೊಂಡು, ಸೊ ಅದನ್ನು ಸಹ ಏನಂತಂದ್ರೆ ಒಂಥರ ರೋಟೋವೇಟರ್ ಅಥವಾ ಏನಂತಂದ್ರೆ ಪಡ್ಲಿಂಗ್ ಮಾಡು ಅಂತ ಹೇಳ್ತೇವೆ ಆಕ್ಚುವಲಿ. ಏನಂತಂದ್ರೆ ಅದನ್ನ ಪಡ್ಲಿಂಗ್ ಮಾಡಿ ನಾವು ಏನಂತಂದ್ರೆ ಫಸ್ಟ್ ಏನಂತಂದ್ರೆ ಬೀಜಗಳನ್ನ ಬೀಜಗಳನ್ನೇನಂತಂದ್ರೆ ಫಸ್ಟ್ ನೀರಲ್ಲಿ ನೆನೆ ಹಾಕ್ಬೇಕು, 24 ತಾಸು ನೀರಲ್ಲಿ ನೆನೆ ಹಾಕ್ಬೇಕು. ನಂತರ ಏನ್ ಮಾಡ್ಬೇಕಂದ್ರೆ ನೆನೆದ ಬೀಜವನ್ನ ನಾವು 48 ತಾಸು ಗೊಣ್ಣೆ ಚೀಲದಲ್ಲಿ ಕಟ್ಟಿ ಹಾಕ್ಬೇಕು. ಜಸ್ಟ್ ಮಳಿಕ್ ಬರ್ತಾ ಇರ್ತದೆ. ಸೊ ಅಂತ ಬೀಜಗಳನ್ನ ನಾವೇನಂತಂದ್ರ ಈ ಒಂದು ಅಗಿಮಡಿ ಪ್ರದೇಶದಲ್ಲಿ ತಯಾರು ಮಾಡಿರ್ತಾವಲ್ಲ ಅದರಲ್ಲಿ ನಾವು ಸರಿಯಾದ ಪ್ರಮಾಣದಲ್ಲಿ ಕೈಯಿಂದ ಚಲನೆ ಮಾಡಬೇಕು. ಚಲ್ಲ ನಂತರ ಏನ್ ಮಾಡ್ಕಂದ್ರ ಅದರಲ್ಲಿ ಏನಾದರೂ ನೀರು ನಿಂತ್ಕೊಂಡಿದ್ರೆ ಆ ನೀರನ್ನ ಹೊರತೆಗಿಬೇಕು. ಫಸ್ಟ್ ದಿವಸ ಅಥವಾ ಎರಡು ಮೂರು ದಿವಸಷ್ಟು ನಾವು ನೀರನ್ನ ಬಹಳ ಕಡಿಮೆ ಪ್ರಮಾಣದಲ್ಲಿ ಆ ಒಂದು ಅಗಿಮಡಿಯಲ್ಲಿ ನಿಲ್ಲಿಸ್ಬೇಕು. ಯಾಕಂದ್ರೆ ಹೆಚ್ಚಿಗೆ ನೀರನ್ನ ನಾವು ನಿಲ್ಲಿಸ್ಬಿಟ್ರೆ ಏನಾಗ್ತೈತಿ, ಆ ಬೀಜಗಳು ಕೊಳತು ಬಿಡ್ತವೆ, ಹಂಗಾಗಿ ನಮಗೆ ಸರಿಯಾದ ಪ್ರಮಾಣದ ಮೊಳಕೆ ಬರಲ್ಲ. ಸೊ ಇದು ಅಂತ ಆಗ್ಬೇಕು. ನಂತರ ಸರಿಯಾದ ಈ ಒಂದು ನಮ್ಮ ಹೇಳಿದ 350 ಸ್ಕ್ವೇರ್ ಮೀಟರ್ ಅಷ್ಟು ನಾವು ಏರಿಯಾದಲ್ಲಿ ಒಂದು ಎಕರೆ ಭತ್ತವನ್ನು ಬೆಳಿಬೇಕಾದ್ರೆ ಅಷ್ಟು ಅಗಿಮಡಿ ಬೇಕಾಗ್ತದೆ. ಸೊ ಅದಕ್ಕೆ ನಾವೇನಂತಂದ್ರೆ ಸಮ ಪ್ರಮಾಣದ ಒಂದು 1.5 ಕೆಜಿಯಷ್ಟು ಸಾರಜನಕ, ಒಂದು 2 ಕೆಜಿಯಷ್ಟು ರಂಜಕ, ಒಂದು 3 ಕೆಜಿಯಷ್ಟು ನಾವೇನಂತಂದ್ರೆ ಪೊಟ್ಯಾಶು, ಅದ್ರ ಜೊತೆಗೆ 200-300 ಗ್ರಾಮ್ ಅಷ್ಟು ನಾವೇನಂತಂದ್ರೆ ಸೋಡಿಯಂ ಸಲ್ಫೇಟ್ ಅನ್ನ ಹಾಕ್ಬೇಕು. ಈ ತರ ನಾವು ಅಗಿಮಡಿಯನ್ನ ಸುಮಾರು 25-30 ದಿವಸಕ್ಕೆ ರೆಡಿ ಆಗ್ತವೆ. ಇದನ್ನ ನಾವು ನಾಟಿ ಮಾಡಬಹುದು. ಇನ್ನೊಂದು ನೀವು ಏನಂತಂದ್ರೆ ಯಂತ್ರದಿಂದ ನಾಟಿ ಮಾಡಬೇಕಾದ್ರೆ ನಾವೇನಂತಂದ್ರೆ ಟ್ರೇಯನ್ನು ಉಪಯೋಗ ಮಾಡ್ಕೋಬೇಕು, ಅಥವಾ ಪ್ಲಾಸ್ಟಿಕ್ ಕವರ್ ಅನ್ನು ಯೂಸ್ ಮಾಡಬಹುದು, ಅಥವಾ ಟ್ರೇಯನ್ನು ಯೂಸ್ ಮಾಡಬಹುದು. ಟ್ರೇ ಈಗ ಯಾಕಂದ್ರೆ ಸಿಂಪಲ್ ಆಗಿ ಟ್ರೇಯನ್ನು ಯೂಸ್ ಮಾಡಬಹುದು. ಒಂದು ಟ್ರೇಯದಲ್ಲಿ ಸುಮಾರು 100 ಸಸಿಗಳನ್ನ ನಾವು ರೈಸ್ ಮಾಡಬಹುದು. ಸೊ ಒಂದು ಎಕರೆಗೆ ಸುಮಾರು ನಮಗೆ ಏನಂತಂದ್ರೆ ನಮಗೆ ಒಂದು 80 ಟ್ರೇಗಳು ಬೇಕಾಗ್ತವೆ. ಸೇಮ್ ಹೆಂಗೇನಂತಂದ್ರೆ ಟ್ರೇಗಳಿಗೆ ಫಸ್ಟ್ ಮಣ್ಣು ತುಂಬಬೇಕು, ನಂತರ ಬೀಜಗಳನ್ನ ಹಾಕ್ಬೇಕು, ನಂತರ ಅದ್ರ ಮೇಲೆ ನಾವು ಮಣ್ಣನ್ನು ಹಾಕಿ ನೀರು ಹಾಕಿದ್ರೆ ಸುಮಾರು ಅದು ಸಹ ಏನಂತಂದ್ರೆ ಒಂದು 20-25 ದಿವಸಕ್ಕೆ ನಮಗೆ ಈ ಒಂದು ನಾಟಿ ಮುಖಾಂತರ ನಾವು ಯಂತ್ರದ ಮುಖಾಂತರ ನಾಟಿಯನ್ನ ಮಾಡಬಹುದು ಈ ತರ. ನಂತರ ನಾವು ಈಗ ನಾಟಿ ಮಾಡೋಕ್ಕಿಂತ ಮುಂಚೆ ನಾವೇನಂತಂದ್ರೆ ಕೊಟ್ಟಿಗೆ ಗೊಬ್ಬರನ ಹಾಕ್ಬೇಕು. ಒಂದು ಎಕರೆಗೆ ಸುಮಾರು 4 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರನ ಹಾಕ್ಬೇಕು. ಯಾಕಂದ್ರೆ ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ನಮಗೆ ಬಹಳ ಲಾಭ ಇದೆ. ಒಂದು ಕೀಟರೋಗ ಬಾಧೆ ಕಡಿಮೆ ಆಗ್ತತಿ, ಮಣ್ಣಿರುವ ಪೋಷಕಾಂಶ ಬೆಳೆ ಸಿಗ್ತತಿ, ಮತ್ತೆ ನಾವು ಒಂದು ಹೆಚ್ಚಿನ ಇಳುವರಿನ ಪಡ್ಕೋಬಹುದು. ಯಾಕಂದ್ರೆ ಮಣ್ಣು ಈ ಒಂದು ಸಾವಯವ ಗೊಬ್ಬರದಲ್ಲಿ ಒಂದು 17 ತರದ ಪೋಷಕಾಂಶಗಳು ಇರುತ್ತವೆ. ನಂತರ ನಾವೇನಂತಂದ್ರೆ ಒಂದು ಎಕರೆಗೆ ಸುಮಾರು ಒಂದು 25 ಕೆಜಿಯಷ್ಟು ನಮಗೆ ಬೀಜ ಬೇಕಾಗ್ತತಿ. ಮತ್ತೆ ಈ ಒಂದು ಈಗ ಒಂದೇನಂತಂದ್ರೆ ನಾವು ಕಂಟಿನ್ಯೂಸ್ ವರ್ಷದಲ್ಲಿ 2 ಬೆಳೆಯನ್ನು ತೆಗೆಯುವಂತಹ ರೈತರು, ಈಗ ನಾವೇನಂತೇವೆ ಈ ಮುಂಗಾರಿನಲ್ಲಿ ಬೆಳಿತೇವೆ ಮತ್ತೆ ಬೇಸಿಗೆಯಲ್ಲಿ ಬೆಳಿತೀವಿ. ಸೊ ಅಂತ ಸಂದರ್ಭದಲ್ಲಿ ಈಗ ಮುಂಗಾರಿನಲ್ಲಿ ಭತ್ತ ಕಟಾವ ತಕ್ಷಣ ನಾವು ಹಸಿರಿಲೆ ಗೊಬ್ಬರವನ್ನು ಬಳಸಬಹುದು. ಯಾಕಂದ್ರೆ ನಾವು ಕಂಟಿನ್ಯೂಸ್ ಬರೀ ಭತ್ತ ಬೆಳೆಯೋದ್ರಿಂದ ಏನಾಗ್ತೈತಿ, ರೋಗ ಮತ್ತು ಕೀಟ ಬಾಧೆ ಜಾಸ್ತಿ ಆಗಿಬಿಡ್ತದೆ ಆಕ್ಚುಲಿ. ಸೊ ಅವು ಕೀಟ ಮತ್ತು ರೋಗವು ನಮ್ಮ ಏನಂತಂದ್ರೆ ಭತ್ತದ ಕಟಾವು ಮಾಡಿದ ಹುಲ್ಲಿನಲ್ಲಿ ಉಳ್ಕೊಂಡ್ಬಿಡ್ತವೆ ಆಕ್ಚುಲಿ. ಸೊ ಅದಕ್ಕೋಸ್ಕರ ನಾವು ಬೆಳೆ ಪದ್ಧತಿಯನ್ನ ಚೇಂಜ್ ಮಾಡ್ಬೇಕಂತ. ಅದಕ್ಕಂದ್ರೆ ನಾವು 2 ಬೆಳೆಯನ್ನು ಬೆಳಿಬಹುದು, ಏನ್ ಸಮಸ್ಯೆ ಅಲ್ಲ. 1 ಬೆಳೆ ಆದ ತಕ್ಷಣ ನಮಗೆ ಗ್ಯಾಪ್ ಇರ್ತದೆ, 1-2 ತಿಂಗಳ ಗ್ಯಾಪ್ ಇರ್ತದೆ. ಸೊ ಅಂತ ಸಂದರ್ಭದಲ್ಲಿ ನಾವು ಈ ಸಣಬ ಇರಬಹುದು, ದಾಯಂಚ ಇರಬಹುದು, ಅಥವಾ ಅಲಸಂದಿಯರು ಬೆಳಕಂದ್ರೆ ನಮಗೆ ಈ ಒಂದು ಕೀಟ ಮತ್ತು ರೋಗದ ಬಾಧೆ ಸಮಸ್ಯೆನು ಕಡಿಮೆ ಆಗ್ತದೆ. ಅದ್ರ ಜೊತೆಗೆ ಮಣ್ಣಿನ ಒಂದು ಫಲವತ್ತತೆ ಏನಂತಂದ್ರ ಸಹ ಏನಂತಾರ ಅಭಿವೃದ್ಧಿ ಹೊಂದುತ್ತೆ ಈ ತರ. ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನ ನಾವು ಎಷ್ಟು ಬಳಸಬಹುದು ಒಂದು ಎಕರೆಗೆ ನಾವು ಸುಮಾರು ಏನಂತಂದ್ರೆ ಸಾರಜನಕ ಅಂತಂದ್ರೆ ನಾವು ಯೂರಿಯಾ ಗೊಬ್ಬರ ಯೂಸ್ ಮಾಡ್ತಾವಲ್ಲ ಆ ತರ ಒಂದು 40 ಕೆಜಿಯಷ್ಟು ಸಾರಜನಕ, 20 ಕೆಜಿಯಷ್ಟು ರಂಜಕ, ಮತ್ತೆ ಪೊಟ್ಯಾಶ್ ಒಂದು 20 ಕೆಜಿಯನ್ನ ಒಂದು ಎಕರೆಗೆ ನಾವು ಬಳಸಬೇಕು. ಇಲ್ಲ ಸರ್ ನಾವು ಸಾರಜನಕ ರಂಜಕ ಎಲ್ಲ ನಮಗೆ ಒಂದು ಕಾಂಪ್ಲೆಕ್ಸ್ ಗೊಬ್ಬರ ಅಂತ ಹೇಳ್ತಾರೆ ನಿಮಗೆ ಆಕ್ಚುಲಿ. ಸೊ ಅದನ್ನು ಬಳಸಬಹುದು ಆಕ್ಚುಲಿ. ಕಾಂಪ್ಲೆಕ್ಸ್ ಗೊಬ್ಬರ ಸುಮಾರು ಎಕರೆಗೆ 4-5 ಚೀಲ ಹತ್ತು 26-26 ಇರ್ಬೋದು, ಅಥವಾ 17-17 ಅಂತ ಇರ್ಬೋದು, ಅಥವಾ 19-19. ನಾವು ಯಾಕಂದ್ರೆ ಸಪರೇಟ್ ಹಾಕಕ್ ಆಗಲಿಲ್ಲ ಅಂದ್ರೆ ಯೂರಿಯಾ DAP ಪೊಟ್ಯಾಶ್ ಬದ್ಲಿ ನಾವು ಕಾಂಪ್ಲೆಕ್ಸ್ ಗೊಬ್ಬರನು ಸಹ ಏನಂತಂದ್ರೆ ಉಪಯೋಗ ಮಾಡ್ಕೋಬಹುದು. ಒಂದು ಎಕರೆಗೆ ಸುಮಾರು 4-5 ಚೀಲ ನಾವೇನಂತಂದ್ರೆ ಈ ಒಂದು ಕಾಂಪ್ಲೆಕ್ಸ್ ಗೊಬ್ಬರನ ಉಪಯೋಗ ಮಾಡ್ಕೋಬಹುದು. ಸೊ ಯಾವಾಗ ನಾವು ಏನಂತಂದ್ರೆ ಈ ಒಂದು ಯೂರಿಯಾ ಗೊಬ್ಬರವನ್ನು ನಾವು 25% ಅಂದ್ರೆ ನಾವು ನಾಟಿ ಸಮಯದಲ್ಲಿ ಒಂದು 25% ಯೂರಿಯಾ, 75% ಪೊಟ್ಯಾಸು, ಮತ್ತೆ 100% ನಾವು ಪೊಟ್ಯಾಸ್ ಗೊಬ್ಬರವನ್ನು ಹಾಕ್ಬೇಕು. ನಾಟಿ ಆದ ನಂತರ ಒಂದು 25-30 ದಿವಸ ನಂತರ ನಾವು ಒಂದು 10 ಕೆಜಿಯಷ್ಟು ಯೂರಿಯಾವನ್ನು ಮೇಲ್ಗೊಬ್ಬರವಾಗಿ ಕೊಡಬೇಕು. ನಂತರ ನಾಟಿ ಆದ 60 ದಿವಸ ನಂತರ ಒಂದು 10 ಕೆಜಿಯಷ್ಟು ಪೊಟ್ಯಾಸು ಮತ್ತೆ 10 ಕೆಜಿಯಷ್ಟು ನಾವು ಸಾರಜನಕವನ್ನು ಮೇಲ್ಗೊಬ್ಬರವಾಗಿ ಕೊಡಬೇಕು. ಸೊ ಅದಕ್ಕಿಂತ ಮುಂಚೆವಾಗಿ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ನಾವು ಬೀಜೋಪಚಾರ ಮಾಡಬೇಕು. ಬಹಳ ಇಂಪಾರ್ಟೆಂಟ್. ಪ್ರತಿಯೊಂದು ಬೆಳೆಗೆ ನಾವು ಬೀಜೋಪಚಾರ ಮಾಡಿದ್ರೆ ಏನು ಲಾಭಗಳು ಅಂತಂದ್ರೆ ಮುಂದೆ ಬರುವಂತ ರೋಗವನ್ನ ಹತೋಟಿ ಮಾಡ್ಕೊಬಹುದು, ಮತ್ತೆ ಭೂಮಿಯಲ್ಲಿರುವಂತಹ ಪೋಷಕಾಂಶಗಳು ಬೆಳೆ ಸಿಗ್ತವೆ. ಸೊ ಅದಕ್ಕೋಸ್ಕರ ರೈತರು ಜಸ್ಟ್ ಒಂದು 200 ರೂಪಾಯಿ ಖರ್ಚು ಮಾಡಿದ್ರೆ ಸುಮಾರು ಒಂದು 2,000-3,000 ಉಳಿತಾಯ ಮಾಡ್ಕೋಬಹುದು. ಸೊ ಯಾವ ತರ ನಾವು ಬೀಜೋಪಚಾರ ಮಾಡ್ಬೇಕಂತ, ಈಗ ನಾವೇನಾದರೂ ಭತ್ತಕ್ಕೆ ಬೀಜೋಪಚಾರ ಮಾಡ್ಬೇಕಂದ್ರೆ ಬೀಜಗಳಿಗೆ ಪ್ರತಿ ಕೆಜಿ ಬೀಜಕ್ಕೆ ನಾವು ಒಂದು 4 ಕೆಜಿ ಅಷ್ಟು ಅಜಸ್ಪರ್ಲಂಬನ ಬೀಜೋಪಚಾರ ಮಾಡಬೇಕು. ಇದರಿಂದ ಸುಮಾರು 20 ಕೆಜಿಯಷ್ಟು ಸಾರಜನಕ ಗೊಬ್ಬರವನ್ನು ಹಾಕೋದು ಕಡಿಮೆ ಮಾಡಬಹುದು. ಅದೇ ತರ ಒಂದು 4 ಗ್ರಾಮಷ್ಟು ರಂಜಕ ಕರ್ಕಶಣ ಜೀವಿಯನ್ನ ಬೀಜೋಪಚಾರ ಮಾಡಬೇಕು. ನಂತರ ಈ ಟ್ರೈಕೋಡ್ರಮ್ ಅಂತ ಬರ್ತದೆ, ಸೊ ಅದನ್ನು ಸಹ ನಾವು ಬಳಸೋದ್ರಿಂದ ಮುಂದೆ ಬರುವಂತಹ ರೋಗಗಳನ್ನ, ಅಥವಾ ಅದು ಸಹ 4 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ. ಇಲ್ಲ ಸರ್, ನಾವು ನಾಟಿ ಮಾಡೋ ಸಮಯದಲ್ಲಿಯೂ ಸಹ ಏನಾಯ್ತು, ಅಗಿ ಮಡಿಗೂ ಹಾಕ್ಬಹುದು ಮಿಕ್ಸ್ ಮಾಡಿ. ಇವನ ಕೊಟ್ಟಿ ಗೊಬ್ಬರದಲ್ಲಿ ಇವನ್ನೆಲ್ಲ 1 ಕೆಜಿ ಅಷ್ಟನ್ನ ಒಂದು 100 ಕೆಜಿ ಅಷ್ಟು ಕೊಟ್ಟಿ ಗೊಬ್ಬರಕ್ಕೆ ಮಿಕ್ಸ್ ಮಾಡಿಯೂ ಸಹ ಏನಂತ ನಾವು ಮಡಿಯಲ್ಲಿ ಚೆಲ್ಲಬಹುದು. ಇಲ್ಲ ಸರ್, ನಾವು ನಾಟಿ ಮಾಡೋ ಸಮಯದಲ್ಲಿ ನಾವು ಬಳಸಬಹುದು ಆ ತರ. ಇವನ್ ಏನ್ ಮಾಡಕ್ಕೂ 1 ಕೆಜಿ ಅಷ್ಟು ಅಜೋಸ್ಪರ್ಲಮ್ಮು, 1 ಕೆಜಿ ಅಷ್ಟು ರಂಜಕರಕ್ಷಣ ಜೀವಿ, ಮತ್ತೆ 1 ಕೆಜಿ ಅಷ್ಟು ಟ್ರೈಕೋಡ್ರಮ್ಮವನ್ನ ಒಂದು 5 ಕೆಜಿ ಅಷ್ಟು ಒಂದು ಸಗಣಿಯಲ್ಲಿ, ಮತ್ತೊಂದು 10-15 ಲೀಟರ್ ಅಷ್ಟು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಆ ಬೇರುಗಳನ್ನ ಎದ್ದು ಸಹ ಏನಂತಂದ್ರೆ ನಾವು ನಾಟಿ ಮಾಡಬಹುದು. ಸೊ ಇದರಿಂದ ನಮಗೆ ಬಹಳ ಲಾಭ ಇದೆ. ಒಂದು, ಭೂಮಿಯಲ್ಲಿರುವಂತಹ ಪೋಷಕಾಂಶಗಳು ಬೆಳೆಗೆ ಸಿಗ್ತವು, ಮತ್ತೆ ನಾವು ಯೂರಿಯಾ ಮತ್ತು ಒಂದು ಈ ಒಂದು DAP ಗೊಬ್ಬರ ಹಾಕೋದು ಕಡಿಮೆ ಮಾಡಬಹುದು, ಮತ್ತೆ ಮುಂದೆ ಬರುವಂತಹ ಸೊರಗು ರೋಗ ಇರಬಹುದು, ಬೇರೆ ಬೇರೆ ರೋಗಗಳನ್ನು ಸಹ ಏನಂತಂದ್ರೆ ನಾವು ಈ ಬೀಜೋಪಚಾರದಿಂದ ನಾವು ಹತೋಟಿ ಮಾಡಬಹುದು, ಈ ತರ ನಾವು ಮಾಡಿಕೋಬಹುದು. ಇನ್ನೊಂದು, ನಮಗೆ ಈಗ ಭತ್ತದಲ್ಲಿ ಒಂದು ಈ ಒಂದು ಸತುವಿನ ಕೊರತೆ ಇದ್ದಾಗ ಏನಂತಂದ್ರೆ ಕೈರಾ ಡಿಸೀಸ್ ಅಂತ ಬರ್ತದೆ. ಸೊ ಅದಕ್ಕೋಸ್ಕರ ಹೇಳಬೇಕಂದ್ರೆ ಪ್ರತಿ ಒಂದು 2 ವರ್ಷಕ್ಕೊಮ್ಮೆ ಆದ್ರೂ ನಾವು ಪ್ರತಿ ಎಕರೆಗೆ ಈ ಒಂದು ಸತುವಿನ ಸಲ್ಫೇಟ್ ಅನ್ನ 8 ಕೆಜಿ ಅಷ್ಟು ನಾವು ಸತುವಿನ ಸಲ್ಫೇಟ್ ಅನ್ನ ಬಳಸಿದ್ರೆ ನಮಗೇನಂದ್ರೆ ಈ ಒಂದು ಕೈರಾ ಡಿಸೀಸ್ ಬರಲ್ಲ ಭತ್ತದಲ್ಲಿ. ಯಾಕಂದ್ರೆ ಭತ್ತದಲ್ಲಿ ಜಿಂಕನ ಬೇಡಿಕೆ ಅಂದ್ರೆ ಸತುವಿನ ಬೇಡಿಕೆ ಬಹಳ ಇರ್ತದೆ ಆಕ್ಚುಲಿ. ಸೊ ಅದಕ್ಕೋಸ್ಕರ ರೈತರು 2 ಅಥವಾ 3 ವರ್ಷಕ್ಕೊಮ್ಮೆ ಆದ್ರೆ ನಾವು 1 ಎಕರೆಗೆ ಸುಮಾರು 8 ಕೆಜಿ ಅಷ್ಟು ನಾವೇನಂತಂದ್ರೆ ಈ ಒಂದು ಸತುವಿನ ಸಲ್ಫೇಟ್ ಅನ್ನ ಬಳಸಬಹುದು. ಈ ತರ ನಾವು ಏನಂತಂದ್ರೆ ಸಮಗ್ರವಾಗಿ ಪೋಷಕಾಂಶ ನಿರ್ಮೂಲ ಮಾಡಬೇಕು. ಒಂದು ಹಸಿರುಲೆ ಗೊಬ್ಬರ, ಒಂದು ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ನಂತರ ರಾಸಾಯನಿಕ ಗೊಬ್ಬರ. ಸೊ ನಾವು ಈ ತರವನ್ನು ಬಳಸಿದಾಗ ನಮಗೆ ಬೇಸಾಯದ ಖರ್ಚು ಕಡಿಮೆ ಆಗ್ತದೆ, ಮತ್ತೆ ಬೆಳೆ ಚೆನ್ನಾಗಿ ಬರ್ತದೆ, ಮತ್ತೆ ಬೆಳೆ ಒಂದು ರೋಗವನ್ನು ತಡ್ಕೊಳ್ಳೋ ಶಕ್ತಿ ಸಹ ಏನಂತಂದ್ರೆ ಆ ಬೆಳೆಗೆ ಬರ್ತದೆ, ಮತ್ತೆ ಹೆಚ್ಚಿನ ಇಳುವರಿಯನ್ನ ನಾವು ಪಡ್ಕೋಬಹುದು. ಈ ತರ ನಾವು ಮಾಡ್ಕೋಬಹುದು. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಭತ್ತದಲ್ಲಿ ಪ್ರಮುಖವಾಗಿ ಕಳೆ ನಿರ್ವಹಣೆ ಬಹಳ ಇಂಪಾರ್ಟೆಂಟ್. ಸೊ ಕಳೆ ನಿರ್ವಹಣೆಯನ್ನು ಸಹ ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಭತ್ತದಲ್ಲಿ ನಾವು ಸರಿಯಾದ ಸಮಯದಲ್ಲಿ ಕಳೆ ನಿಯಂತ್ರಣ ಮಾಡಿಲ್ಲ ಅಂದ್ರೆ ನಮಗೆ ಹೆಚ್ಚಿನ ಇಳುವರಿಯನ್ನ ಬರಂಗಿಲ್ಲ, ಅಥವಾ ಸುಮಾರು 33% ಅಷ್ಟು ನಮಗೆ ಇಳುವರಿ ಏನಂತಂದ್ರೆ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ನಾವು ಭತ್ತದಲ್ಲಿಯೂ ಸಹ ಏನಂತಂದ್ರೆ ಕಳೆನಾಶಕವನ್ನು ಬಳಸಬಹುದು. ಅಥವಾ ಫಸ್ಟ್ ಏನಂತಂದ್ರೆ ನಮ್ಮ ಡೈರೆಕ್ಟ್ ಕಳೆನಾಶಕ ಬದಲಿ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಈಗ ನಾವೇನಾದ್ರೂ ಮಿಷನ್ ನಾಟಿ ಮಾಡಿದ್ರೆ, ನಾಟಿ ಯಂತ್ರದಿಂದ ಮಾಡಿದ್ರೆ ನಾವು ಕೋನೋವೀಡರ್ನ ಯೂಸ್ ಮಾಡ್ಕೊಂಡು ಸೊ ಏನಂದ್ರೆ ಕಳೆಯನ್ನ ಹತೋಟಿ ಮಾಡಬಹುದು. ನಂತರ ಕೈ ಕಳೆಯಿಂದ ಸಹ ಹತೋಟಿ ಮಾಡಬಹುದು. ಈಗ ಲಾಸ್ಟ್ ಆಪ್ಷನ್ ಕಳೆನಾಶಕವನ್ನು ನಾವು ಉಪಯೋಗ ಮಾಡ್ಕೋಬಹುದು. ಈಗ ಅಷ್ಟೇ ಎಲ್ಲ ಮೋಸ್ಟ್ ಆಫ್ ಆಲ್ ಚೆನ್ನಾಗಿದೆ ಆಕ್ಚುಲಿ. ನಮಗೆ ಲೋಂಡೆಕ್ಸ್ ಅಂತ ಹೇಳ್ತಾರೆ, ಲೋಂಡೆಕ್ಸ್ ಪವರ್ ಅಂತ ಬಂದಿದೆ ಆಕ್ಚುಲಿ ಯೂಸ್ ಮಾಡ್ತಾ ಇರೋದು ಕಳೆನಾಶಕ. ದಟ್ಸ್ ಅ ಕೆಮಿಕಲ್ ನೇಮ್ ಏನಂತಂದ್ರೆ ಬೆನ್ಸಲ್ಪುರಾನ್ ಮೀಥೈಲ್ ಮತ್ತೆ ಪೆಟ್ಲಾಕ್ಲೋರ್ ಅಂತ. ಸೊ ಅದು 1 ಎಕರೆಗೆ 4 ಕೆಜಿ ಅಷ್ಟು. ಅದನ್ನ ಯಾವಾಗ ಅಂದ್ರೆ ನಾಟಿ ಮಾಡಿದ ಮರುದಿವಸ ಅಥವಾ ಒಟ್ಟು 3 ದಿವಸ ಒಳಗೆ ನಾವು ಏನಂತಂದ್ರೆ ಅದನ್ನ ಒಂದು ಎಷ್ಟಂದ್ರೆ 4 ಕೆಜಿಯನ್ನ ಒಂದು 50 ಕೆಜಿ ಅಷ್ಟು ಮರಳಲ್ಲಿ ಮಿಕ್ಸ್ ಮಾಡ್ಕೊಂಡು ಸಹ ಏನಂದ್ರೆ ನಾವು ಆ ಗದ್ದೆಯಲ್ಲಿ ಚೆಲ್ಲಬೇಕು. ಈ ತರ ಸ್ವಲ್ಪ ಕಡಿಮೆ ಪ್ರಮಾಣದ ನೀರನ್ನು ಕಟ್ಟಿಕೊಂಡು ಸಹ ನಾವೇನಂತಂದ್ರೆ ಈ ಒಂದು ಕಳೆನಾಶಕವನ್ನ ಉಪಯೋಗ ಮಾಡ್ಕೋಬೇಕು. ಇದು ಉದಯಪೂರ್ವ ಕಳೆನಾಶಕ ಅಂತ ಅಂದ್ರೆ ನಾವು ನಾಟಿ ಮಾಡಿದ 3 ದಿವಸ ಒಳಗೆ ಅಥವಾ ನಾಟಿ ಮಾಡಿದ ಮರುದಿವಸ ಅಥವಾ ಒಂದು 2-3 ದಿವಸ ಒಳಗೆ ನಾವು ಏನಂತಂದ್ರೆ ಇದನ್ನ ಬೆನ್ಸಲ್ಪುರಾನ್ ಮೀಥೈಲ್ ಮತ್ತೆ ಪೆಟ್ಲಾಕ್ಲೋರ್ ಅಂತ ಹೇಳ್ತಾರೆ, ಇದನ್ನ ಅಂಗಡಿಯಲ್ಲಿ ಸಿಗೋದು ಲೋಂಡೆಕ್ಸ್ ಪವರ್ ಅಂತ, ಪ್ರತಿ ಎಕರೆಗೆ ನಾವು ಒಂದು 4 ಕೆಜಿ ಅಷ್ಟು ಇದನ್ನ ಯೂಸ್ ಮಾಡಬಹುದು. ಇದರಿಂದ ನಾವು ಸಂಪೂರ್ಣವಾದ ಕಳೆಯನ್ನ ಹತೋಟಿ ಮಾಡಬಹುದು. ಈ ತರ ಇದನ್ನು ಸಹ ಏನಂತಂದ್ರೆ ನಾವು ಮರಳಲ್ಲಿ ಒಂದು 4 ಕೆಜಿಯನ್ನ ಸುಮಾರು ಒಂದು 50 ಕೆಜಿ ಅಷ್ಟು ಮರಳಲ್ಲಿ ಮಿಕ್ಸ್ ಮಾಡಿ ಭತ್ತದ ಗದ್ದೆಯಲ್ಲಿ ಉಗ್ಗೆ ಮಾಡಿ ನಾವು ಏನತ್ರ ಚಲನೆ ಮಾಡಿದ್ರೆ ಈ ಕಳೆಯನ್ನ ಹತೋಟಿ ಮಾಡಬಹುದು. ನಮಗೆ ಈ ತರ ನಾವು ಬೇರೆ ಬೇರೆ ಕಳೆನಾಶಕವನ್ನು ಉಪಯೋಗ ಮಾಡ್ಕೋಬಹುದು. ನಿಮಗೆ ಇನ್ನೊಂದು ನಾವು ಏನಂತಂದ್ರೆ ಉದಯೋತ್ತರ ಕಳೆನಾಶಕ ಅಂತ ಬರ್ತದೆ ಆಕ್ಚುಲಿ. ಈಗ ರೈತರು ಬರ್ತಾ ಇರ್ತಾರ ನಮಗೆ ಏನಂತಂದ್ರೆ ಕಳೆ ಬಂದು ನಮಗೆ ನಾಟಿ ಮಾಡಿದ 25 ದಿವಸ ಆದ್ಮೇಲೆ ಸಹ ಏನಂತಂದ್ರೆ ಕಳೆ ಬರ್ತಾ ಇದೆ ಆಕ್ಚುಲಿ. ಸೊ ಅಂತ ಸಮಯದಲ್ಲಿ ಬಿಸ್ಪೈರಿಬಾಕ್ ಸೋಡಿಯಂ ಅಂತ ಬರ್ತದೆ, ಅಥವಾ ಅದನ್ನ ಟ್ರೇನಿಯಂ ಅಂಗಡಿಯಲ್ಲಿ ಹೆಸರಲ್ಲಿ ನಾಮಿನಿ ಗೋಡ್ ಅಂತ ಕರೀತಾರೆ. ಬಿಸ್ಪೈರಿಬಾಕ್ ಸೋಡಿಯಂ ಅಥವಾ ನಾಮಿನಿ ಗೋಡ್ ಅಂತ ಕರೀತಾರೆ ಆಕ್ಚುಲಿ. ಸೊ ಅದನ್ನು ಉಪಯೋಗ ಮಾಡ್ಕೋಬಹುದು. ಸೊ ಅದು ಏನಂತ ನಾವು ಸಿಂಪರಣೆ ಮಾಡಬಹುದು ಕಳೆಗಳ ಮೇಲೆ. ಸುಮಾರು 1 ಲೀಟರ್ ನೀರಿಗೆ 1/2 ml ಹಾಕೊಂಡು, 1 ಲೀಟರ್ ನೀರಿಗೆ 1/2 ml ಹಾಕಿ ನಾವು ನಾಟಿ ಮಾಡಿದ 20-25 ದಿವಸ ಅಥವಾ 30 ದಿವಸ ಒಳಗೆ ನಾವು ಸಿಂಪರಣೆ ಮಾಡಬಹುದು. ಸೊ ಇದರಿಂದ ನಾವು ಉದಯಪೂರ್ವ ಕಳೆನಾಶಕವನ್ನು ಬಳಸಬಹುದು. ಸೊ ಏನಂದ್ರೆ ಒಂದು ಆಪ್ಷನ್ ಉದಯಪೂರ್ವ ಕಳೆನಾಶಕವನ್ನು ಬಳಸಬಹುದು. ಉದಯಪೂರ್ವಕವಾಗಿ ನಾವು ಲೋಂಡೆಕ್ಸ್ ಪವರ್ ಅಂತ ಹೇಳಿದೆ, ದಟ್ ಇಸ್ ಬೆನ್ಸಲ್ಪುರಾನ್ ಮೀಥೈಲ್ ಪೆಟ್ಲಾಕ್ಲೋರ್ ಅಂತ. ಉದಯೋತ್ತರ ಕಳೆನಾಶಕ ಅಂದ್ರೆ ನಾಟಿ ಮಾಡಿದ 20-25 ದಿವಸ ನಂತರ ಸಹ ನಾವೇನಂತ ನಿಮಗೆ ಬಿಸ್ಪೈರಿಬ್ಯಾಕ್ ಸೋಡಿಯಂ ಅಂತ ಹೇಳ್ತಾರ, ಅಥವಾ ನಾಮಿನಿ ಗೋಡ ಅಂತ ಹೇಳ್ತಾರ. ಸೊ ಅದನ್ನ ನಾವು ಏನಂತಂದ್ರೆ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು 1 ಲೀಟರ್ ನೀರಿಗೆ 1/2 ml ಹಾಕೊಂಡು ನಾವು ಸಿಂಪರಣೆ ಕಳೆಗಳಲ್ಲಿ ಮಾಡಿದ್ರೆ ನಾವು ಸಂಪೂರ್ಣವಾಗಿ ಕಳೆಯನ್ನ ಹತೋಟಿ ಮಾಡಬಹುದು. ಈ ತರ ನಾವೇನಂತಂದ್ರೆ ಸಮಗ್ರವಾಗಿ ಒಂದು ಫಸ್ಟ್ ನಾವು ಯಾವ ತರ ಒಂದು ಏನಂತಾರ ನರ್ಸರಿಯಲ್ಲಿ ಅಗಿ ಮಡಿಯನ್ನ ಯಾವ ತರ ಮಾಡಬೇಕು, ಅದಕ್ಕೆ ಯಾವ ತರ ಗೊಬ್ಬರ ಹಾಕಬೇಕು, ಮತ್ತೆ ಅದನ್ನ ಯಾವ ತರ ಮಾಡಬೇಕು, ಮತ್ತೆ ಮೇನ್ ಇದನ್ನಂತಂದ್ರೆ ನಾವು ಫೀಲ್ಡಿಗೆ ಯಾವ ತರ ನಾವು ಬಡ್ಲಿಂಗ್ ಮಾಡಿ ರೊಳ್ಳಿ ಹೊಡೆದ ಅಂತ ಹೇಳ್ತಾರಲ್ಲ, ಸೊ ರೊಳ್ಳಿ ಹೊಡೆದ ನಂತರ ನಾವು ನಾಟಿ ಮಾಡಬೇಕು, ಮತ್ತೆ ಯಾವ ಪ್ರಮಾಣದಲ್ಲಿ ಯಾವ್ಯಾವ ಗೊಬ್ಬರವನ್ನ ಹಾಕ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಈ ತರ ನಾವು ಸಮಗ್ರ ಪೋಷಕಾಂಶಗಳನ್ನ ಹಾಕಿದ್ರೆ ಮತ್ತೆ ಸಮಗ್ರವಾಗಿ ಕಳೆಯನ್ನ ನಿಯಂತ್ರಣ ಮಾಡಿದ್ರೆ ನಾವು ಭತ್ತದಲ್ಲಿ ಹೆಚ್ಚಿನ ಇಳುವರಿನ ಪಡ್ಕೋಬಹುದು. ಮತ್ತೆ ಇತ್ತೀಚಿನದಲ್ಲಿ ನಮಗೆ ರೈತರಿಗೆ ಏನಂತಂದ್ರೆ ಸ್ವಲ್ಪ ನೀರಿನ ಸಮಸ್ಯೆ ಇದ್ದಾಗ ಸಹ ಏನಂತಂದ್ರೆ ಇತ್ತೀಚೆಗೆ ನಾವು ಸೊರಬ ಕಡೆ ಹೋದಲ್ಲೆಲ್ಲ ಕೂರಿಗೆ ಬಿತ್ತನೆ ಮಾಡ್ತಾ ಇದ್ದಾರೆ ಆಕ್ಚುಲಿ. ಸೊ ಕೂರಿಗೆ ಬಿತ್ತನೆಯಲ್ಲೂ ಸಹ ಏನಂತ ನಾವು ಭತ್ತವನ್ನ ಬೆಳಿಬಹುದು. ಅಂದ್ರೆ ಏನಂತಂದ್ರೆ ಕಡಿಮೆ ನೀರು ಸುಮಾರು ನಾವೇನಂತಂದ್ರೆ ಈಗ ಒಂದು ನಾವು ಭತ್ತವನ್ನ ಈ ಪಡ್ಲಿಂಗ್ ಮಾಡಿ ಅಂದ್ರೆ ನಾಟಿ ಮಾಡಿ ಆ ಬೆಳೆದ್ರೆ ಸುಮಾರು 1 ಎಕರೆಗೆ 1 ಕೋಟಿಯಷ್ಟು ಲೀಟರ್ ನೀರು ಬೇಕಾಗತ್ತೆ. ಅದೇ ನಾವು ಏನಂತಂದ್ರೆ ನಾವು ಕೂರಿಗೆಯಲ್ಲಿ ಮಾಡಿದ್ರೆ ಸುಮಾರು 40 ಲಕ್ಷರಷ್ಟು ಆ ನೀರು ಬೇಕಾಗತ್ತೆ. ಈ ಕೂರಿಗೆ ಬಿತ್ತನೆ ಮಾಡೋದ್ರಿಂದ ಲಾಭ ಏನಂತಂದ್ರೆ ಒಂದು ಕಡಿಮೆ ನೀರು ನಮಗೇನಂತಂದ್ರೆ ಸೊ ಸುಮಾರು ನೀರಿನ ಉಳಿತಾಯ ನಾವೇನಂತಂದ್ರೆ 25-30% ಅಷ್ಟು ಸಹ ಏನಂದ್ರೆ ನೀರಿನ ಉಳಿತಾಯ ಮಾಡ್ಕೋಬಹುದು. ಎಲ್ಲಿ ನಮಗೆ ನೀರಿನ ಸಮಸ್ಯೆ ಇದೆ ಸೊ ಅಂತ ಸಮಯದಲ್ಲಿ ನಾವೇನಂತಂದ್ರೆ ಈ ಒಂದು ನೇರ ಕೂರಿಗೆಯಿಂದ ಬಿತ್ತನೆ ಮಾಡಬಹುದು. ಆಮೇಲೆ ಆಳುಗಳು ಉಳಿತಾಯ ಮಾಡಬಹುದು, ಯಾಕಂದ್ರೆ ನಾವು ನಾಟಿ ಮಾಡಬೇಕಾದ್ರೆ ಸುಮಾರು 5-8 ಲೇಬರ್ ಬೇಕಾಗ್ತದೆ 1 ಎಕರೆಗೆ, ಬಟ್ ಇದರಲ್ಲಿ ಇಬ್ಬರು ಲೇಬರ್ ಆದ್ರೆ ಸಾಕು ನಾವು ಕೂರಿಗೆ ಬಿತ್ತನೆಗೆ. ಸೊ ಈ ತರ ಅನಂತರ ನಮಗೆ ಸಮಯದ ಉಳಿತಾಯ ಎಂದ್ರೆ ಕೂರಿಗೆ ಬಿತ್ತನೆಯಲ್ಲೇ ನಾವು ಒಂದು ಎತ್ತಲ್ಲಿರಬಹುದು ಅಥವಾ ಟ್ರ್ಯಾಕ್ಟರ್ ಅಲ್ಲಿ, ಸೊ ಎತ್ತಲ್ಲಿದ್ರೆ ಸುಮಾರು 1-5 ಎಕರೆ ಬಿತ್ತನೆ ಮಾಡಬಹುದು, ಟ್ರ್ಯಾಕ್ಟರ್ ಅಲ್ಲಿ ಸುಮಾರು 20 ಎಕರೆ ಬಿತ್ತನೆ ಮಾಡಬಹುದು. ಅಂದ್ರೆ ನಮಗೆ ಎಟ್ಟೆ ಅಂದ್ರೆ ಏನಂದ್ರೆ ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡ್ತವೆ. ಸೊ ಹಂಗಾಗಿ ಏನಂತಂದ್ರೆ ನಾವು ಸಮಯವನ್ನು ಸಹ ಏನಂತಂದ್ರೆ ಉಳಿತಾಯ ಮಾಡ್ಕೋಬಹುದು. ಮತ್ತೆ ರಸಗೊಬ್ಬರಗಳ ಉಳಿತಾಯನು ಮಾಡ್ಕೋಬಹುದು, ಯಾಕಂದ್ರೆ ನಾವು ಈಗ ಪಡ್ಲಿಂಗ್ ಮಾಡಿ ಅಂತ ಹೇಳ್ತಾರೆ, ರೊಳ್ಳಿ ಹೊಡೆದ ಅಂತ ಹೇಳ್ತಾರಲ್ಲ, ಅವಾಗ ಹಾಕಿ ಮಾಡಿದಾಗ ಏನಾಗ್ತದೆ ನಮ್ಮ ಮಣ್ಣಿನ ಫಲವತ್ತತೆ ಹಾಳಾಗ್ಬಿಡುತ್ತೆ ಆಕ್ಚುಲಿ. ಆಮೇಲೆ ಇದ್ದಂತ ಈಗ ಸಾರಜನಕ ಇರಬಹುದು ಏನಂತಂದ್ರೆ ಪೋಲಾಗಿ ಹೋಗ್ಬಿಡ್ತತಿ, ಅಂದ್ರೆ ಪರ್ಕುಲೇಷನ್ ಆಗಿ ಅಂದ್ರೆ ಭೂಮಿ ಒಳಗೆ ಹಿಂಗ್ ಹೋಗ್ಬಿಡ್ತತಿ ಆಕ್ಚುಲಿ, ಜಾಸ್ತಿ ಮಳೆದಾಗ ಹರಿದು ಹೋಗ್ಬಿಡುತ್ತೆ ಆಕ್ಚುಲಿ. ಬಟ್ ಹಿಂಗಲ್ಲ, ಇಲ್ಲಿ ಏನಂತಂದ್ರೆ ನಮಗೆ ನಾವು ಇದು ಒಂದು ಕೂರಿಗೆ ಬಿತ್ತನೆ ಮಾಡೋದ್ರಿಂದ ಅಲ್ಲಿನ ನಾವು ನೀರು ನಿಲ್ಸಂಗಿಲ್ಲ. ಹಂಗಾಗಿ ಏನಾಗ್ತತೆ ನಾವು ಸುಮಾರು 25-30% ಅಷ್ಟು ನಾವೇನಂತಂದ್ರೆ ಈ ಒಂದು ಗೊಬ್ಬರವನ್ನ ಉಳಿತಾಯ ಮಾಡಬಹುದು. ಅದ್ರ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಸಹ ಏನಂತಂದ್ರೆ ಇಂಪ್ರೂವ್ ಆಗ್ತತಿ ಈ ಒಂದು ಕೂರಿಗೆ ಬಿತ್ತನೆಯಿಂದ. ಯಾಕಂದ್ರೆ ನಾವು ಭತ್ತದಲ್ಲಿ ನಾವು ಈ ಒಂದು ನಾಟಿ ಪದ್ಧತಿಯಿಂದ ಏನಾಗ್ತತೆ ಅಂದ್ರೆ ನಾವು ಅಂದ್ರೆ ರೈತರು ಮಾಡುವ ಸಂಪ್ರದಾಯ ಪದ್ಧತಿಯಲ್ಲಿ ಏನಾಗ್ತತೆ ಅಂದ್ರೆ ನಾವು ಈ ಒಂದು ರೋಟೋವೇಟರ್ ನ ಯೂಸ್ ಮಾಡ ಏನಂತಂದ್ರೆ ಈ ಒಂದು ಪಡ್ಲಿಂಗ್ ಮಾಡ್ತೇವಲ್ಲ ರೊಳ್ಳಿ ಹೊಡೆದ ಅಂತ ಹೇಳ್ತಾರಲ್ಲ, ಅವಾಗ ಏನಾಗ್ತತೆ ಮಣ್ಣಿನ ಒಂದು ರಚನೆ ಹಾಳಾಗ್ಬಿಡುತ್ತೆ ಆಕ್ಚುಲಿ. ಸೊ ಅವಾಗ ಆಮೇಲೆ ಕಂಟಿನ್ಯೂಸ್ ನಾವು ನೀರು ನಿಲ್ಸೋದ್ರಿಂದ ಮಣ್ಣು ಸವಳು ಜೋಳ ಆಗ್ಬಿಡ್ತತಿ. ಬಟ್ ಇನ್ನು ಕೂರಿಗೆ ಬಿತ್ತಲ್ಲಿ ನಾವು ಏನಾದರೂ ಕಂಟಿನ್ಯೂಸ್ ನೀರು ನಿಲ್ಸಂಗಿಲ್ಲ. ಸೊ ನಮಗೆ ಯಾವಾಗ ನೀರು ಬೇಕೋ ಅವಾಗ ಅಷ್ಟೇ ನೀರು ಬಿಡ್ತದೆ. ಹಂಗಾಗಿ ಇದರಲ್ಲಿ ಮಣ್ಣಿನ ಒಂದು ಭೌತಿಕ ಇರಬಹುದು, ರಾಸಾಯನಿಕ ಇರಬಹುದು, ಜೈವಿಕ ಗುಣಧರ್ಮವನ್ನು ನಾವು ಮಾಡಬಹುದು. ಮತ್ತೆ ರೋಗ ಮತ್ತು ಕೀಟದ ಬಾಧೆಯೂ ಸಹ ಈ ಒಂದು ಕೂರಿಗೆ ಬಿತ್ತನಲ್ಲಿ ಕಡಿಮೆ ಇರ್ತದೆ. ಮತ್ತೆ ಬೀಜದ ಪ್ರಮಾಣ ಸಹ ಏನಂತಂದ್ರೆ ಸುಮಾರು ಈ ಕೂರಿಗೆ ಬಿತ್ತನೆಗೆ 10-12 kg ಬೇಕು, ಅದೇ ನಾಟಿ ಮಾಡಿದ್ರೆ 25 kg ಸಹ ಬೇಕಾಗ್ತದೆ ಆಕ್ಚುಲಿ. ಆಮೇಲೆ ಜೊಳ್ಳು ಕಾಳಿನ ಪ್ರಮಾಣ ಸಹ ಕಡಿಮೆ ಆಗ್ತದೆ, ಮತ್ತೆ ಬೇಸಾಯದ ಖರ್ಚು ಸಹ ಏನಂತಂದ್ರೆ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ನಾವು ಏನಂದ್ರೆ ರೈತರು ಎಲ್ಲಿ ನೀರಿನ ಸಮಸ್ಯೆ ಇದೆ, ಎಲ್ಲಿ ಆಳಿನ ಸಮಸ್ಯೆ ಇದೆ, ಸೊ ಮತ್ತೆ ನಮ್ಮ ಮಣ್ಣಿನ ಫಲವತ್ತತೆ ಇಂಪ್ರೂವ್ ಆಗಾದ್ರೆ ನಾವು ಕೂರಿಗೆ ಬಿತ್ತನೆ ಮಾಡಬಹುದು. ಈ ತರ ನಾವು ಏನಂತಂದ್ರೆ ಬೇರೆ ಬೇರೆ ಪದ್ಧತಿಯಲ್ಲಿ ಆಮೇಲೆ ಇನ್ನೊಂದು ಡ್ರಮ್ ಸೀಡರ್ ಅಂತ ಬಂದಿದೆ. ಸೊ ಎಲ್ಲಿ ಲೇಬರ್ ಆಳಿನ ಸಮಸ್ಯೆ ಇದೆ ಸೊ ಅಲ್ಲಿಯೂ ಸಹ ಏನಂತಂದ್ರೆ ನಾವು ಡ್ರಮ್ ಸೀಡರ್ ನ ಬಳಸಬಹುದು. ಯಾವ ತರ ಡ್ರಮ್ ಸೀಡರ್ ಅಂದ್ರೆ ಅದು ಒಂದು ನಮ್ಮಲ್ಲೇ ಸಿಗ್ತಿದೆ, ಮತ್ತೆ ಎಲ್ಲ ಒಂದು ಏನಂತ ಕೃಷಿ ಇಲಾಖೆಯಲ್ಲಿ ಸಿಗ್ತಿದೆ, ಮತ್ತೆ ನಮ್ಮ ಸಂಶೋಧನಾ ಕೇಂದ್ರದಲ್ಲೂ ಸಿಗ್ತಿದೆ ಆಕ್ಚುಲಿ. ಅದೇ ಏನಂತಂದ್ರೆ ನಮಗೆ ಹೆಂಗಂತಂದ್ರೆ ಅದನ್ನು ಸಹ ಏನಂತಂದ್ರೆ ನಾವು ನಾಟಿ ಮಾಡಿದ್ರೆ ಆತರ ನಾವು ಈ ಒಂದು ಪಡ್ಲಿಂಗ್ ಮಾಡ್ಬೇಕಂದ್ರೆ ಒಳ್ಳೆ ಹೊಡಿಬೇಕು. ನಂತರ ಏನ್ ಮಾಡ್ಬೇಕಂದ್ರೆ ಅಲ್ಲಿ ಏನಂತಂದ್ರೆ ಬೀಜಗಳನ್ನ ನಾವು ಏನಂದ್ರೆ ಇಲ್ಲಿ ನಾಟಿ ಮಾಡೋದ್ರಾಗ ಏನಾಗ್ತದೆ ಅಂದ್ರೆ 24 ತಾಸು ನೀರಲ್ಲಿ ಇಟ್ಟು 48 ತಾಸು ನಾವು ಏನಂತಾರೆ ಕಟ್ಟಿಡ್ತಾವೆ ಆಕ್ಚುಲಿ ಚೀಲದಲ್ಲಿ, ಗೊಂಡಿ ಚೀಲದಲ್ಲಿ. ಆತರ ಬೇಡ, ಜಸ್ಟ್ ಮೊಳಕೆ ಬಂದಿರಬೇಕು, ಜಾಸ್ತಿ ಮೊಳಕೆ ಬಂದಿರಬಾರ್ದು. ಅಂತ ಬೀಜವನ್ನು ನಾವೇನಂತಂದ್ರೆ ಡ್ರಮ್ ಸೀಡರ್ ಅಲ್ಲಿ ಹಾಕಿ ಅದು ಸಹ ಏನಂದ್ರೆ ಸಾಲು ಭತ್ತ ಟೈಪ್ ಆಗ್ತದೆ. ಸೊ ಅವಾಗ ಏನಾಗ್ತದೆ ಅಂದ್ರೆ ಒಬ್ಬ ರೈತ ಅಂದ್ರೆ ಒಂದು ಆಳು ಸುಮಾರು ನಮಗೆ 3-4 ಎಕರೆವನ್ನ ಕವರ್ ಮಾಡ್ಕೀವಿ. ಒಂದು 5 ಎಕರೆ ಮಟ್ಟನು ಸಹ ಏನಂತಂದ್ರೆ ಈ ಡ್ರಮ್ ಸೀಡರ್ ಅಂತ ನಾವು ಬಿತ್ತನೆ ಮಾಡಬಹುದು, ಆತರ ಮಾಡ್ಕೋಬಹುದು. ಆಮೇಲೆ ಸ್ತ್ರೀ ಪದ್ಧತಿ ಅಂತ ಇದೆ ಆಕ್ಚುಲಿ. ಸೊ ನಮಗೇನಾದ್ರೂ ನೀರಿನ ಸಮಸ್ಯೆ ಇದ್ದಾಗ ಸೊ ಸ್ತ್ರೀ ಪದ್ಧತಿಯಲ್ಲಿಯೂ ಸಹ ಏನಂತಂದ್ರೆ ಸೊ ನಾವೇನಂದ್ರೆ ನೀರಿನ ಸಮಸ್ಯೆ ಇದ್ದಾಗೂ ಸಹ ಏನಂದ್ರೆ ನಾವು ಈ ಸ್ತ್ರೀ ಪದ್ಧತಿಯನ್ನ ಉಪಯೋಗ ಮಾಡ್ಕೋಬಹುದು. ಸೊ ಸ್ತ್ರೀ ಪದ್ಧತಿಯಲ್ಲಿ ಅಂತಂದ್ರೆ ನಾವು ಫಸ್ಟ್ ಸೇಮ್ ಈಗ ಹೆಂಗೆ ನಾವು ರೊಳ್ಳಿ ಹೊಡೆದು ಅಂತ ಹೇಳ್ತಾವಲ್ಲ ಆತರ ರೊಳ್ಳಿ ಹೊಡೆಯೋದು. ನಂತರ ಏನ್ ಮಾಡೋದಂದ್ರೆ ನಾವು ಅದು ಏನಂತಂದ್ರೆ ಎಳೆ ಸಸಿಗಳನ್ನು ಯೂಸ್ ಮಾಡ್ತವೆ. ಸುಮಾರು ಎಳೆ ಸಸಿ ಅಂದ್ರೆ 8-12 ದಿವಸದ ಎಳೆ ಸಸಿಗಳನ್ನ ನಾವು ಯೂಸ್ ಮಾಡ್ತವೆ. ಮತ್ತೆ ಅಲ್ಲಿ ಅಂದ್ರೆ ಸ್ಕ್ವೇರ್ ಟೈಪ್ ಅಲ್ಲಿ ನಾಟಿ ಮಾಡ್ತವೆ. ಸ್ಕ್ವೇರ್ ಟೈಪ್ ಅಂದ್ರೆ 25 cm x 25 cm ಸ್ಕ್ವೇರ್ ಟೈಪ್ ಅಲ್ಲಿ ನಾಟಿ ಮಾಡ್ತವೆ. ಸೊ ಇಲ್ಲಿ ಏನ್ ಮಾಡ್ತವೆ ಅಂತಂದ್ರೆ ಈ ಸ್ತ್ರೀ ಪದ್ಧತಿಯಲ್ಲಿ ಏನಂತಂದ್ರೆ ಸುಮಾರು ಅಂದ್ರೆ ಸ್ಕ್ವೇರ್ ಟೈಪ್ ಅಲ್ಲಿ ನಾಟಿ ಮಾಡ್ತವೆ. ಇಲ್ಲಿ ನಾವು ಕಂಟಿನ್ಯೂಸ್ ಆಗಿ ನೀರನ್ನು ನಿಲ್ಸಂಗಿಲ್ಲ, ಕಂಟಿನ್ಯೂಸ್ ಯಾವಾಗ ಬೇಡಿಕೆ ಇದೆ ಅವಾಗ ನಾವು ಅಷ್ಟು ನೀರು ನಿಲ್ಲಿಸ್ತೇವೆ. ಸೊ ಹಂಗಾಗಿ ಇದರಲ್ಲಿ ಬಿತ್ತದ ಬೀಜನದಲ್ಲಿ ನಮಗೆ ಒಂದು ಎಕರೆಗೆ ಸುಮಾರು 2 ಕೆಜಿ ಬೇಕಷ್ಟೇ, ಸುಮಾರು 1 ಕೆಜಿ ಒಂದು ಈ ಒಂದು ಶ್ರೀ ಪದ್ಧತಿಯಲ್ಲಿ 1 ಕೆಜಿ ಒಂದು ಎಕರೆಗೆ ನಮಗೆ 2 ಕೆಜಿಯಷ್ಟು ಬೀಜ ಬೇಕಾಗತ್ತೆ. ಬಟ್ ಇನ್ ಕೇಸ್ ಅಲ್ಲಿ ಈಗ ಸಂಪ್ರದಾಯ ಪದ್ಧತಿಯಲ್ಲಿ ನಾಟಿ ಪದ್ಧತಿಯಲ್ಲಿ 20 ಕೆಜಿ ಬೀಜ ಬೇಕಾಗ್ತತಿ. ಮತ್ತೆ ಆಮ್ಯಾಕೆ ನೀರಿನ ಉಳಿತಾಯ ದಿವಸ ಏನಂತಂದ್ರೆ ಒಂದು 35-40 ಅಂದ್ರೆ ವೆಟ್ ಏನಂತಂದ್ರೆ ನಾವ್ ಏನ್ ಮಾಡ್ತೇವೆ ಅಲ್ಲಿ ಓನ್ಲಿ ಜಸ್ಟ್ ವೆಟ್ ಮಾಡ್ತೇವೆ ಅಷ್ಟೇ, ಅಂದ್ರೆ ಒಣಗಿಸೋದು ಮತ್ತೆ ಹಸಿ ಮಾಡೋದು ಆ ತರ ಮಾಡ್ತೇವೆ ಈ ಸ್ತ್ರೀ ಪದ್ಧತಿಯಲ್ಲಿ. ಬಟ್ ಕಂಟಿನ್ಯೂಸ್ ನಾವು ನೀರನ್ನು ನಿಲ್ಸಂಗಿಲ್ಲ, ಹಂಗಾಗಿ ಸುಮಾರು 35-40% ಅಷ್ಟು ನಾವೇನಂದ್ರ ನೀರನ್ನ ಉಳಿತಾಯ ಮಾಡಬಹುದು. ಆಮ್ಯಾಕೆ ಅಲ್ಸೋ ಕೀ ಮತ್ತೆ ಕೀಟದ ರೋಗದ ಬಾಧೆ ಸಹ ಏನಂತಂದ್ರೆ ಕಡಿಮೆ ಇರ್ತದೆ. ನಾವು ಗುಂಪು ಗುಂಪುಲಾಗಿ ಹಚ್ಚಂಗಿಲ್ಲ, ಇಲ್ಲೇ ಸ್ಕ್ವೇರ್ ಟೈಪ್ ಅಲ್ಲಿ ಹಚ್ಚೋದ್ರಿಂದ ಚೆನ್ನಾಗಿ ಗಾಳಿ ಆಡ್ತಾ ಇರ್ತದೆ ಆಕ್ಚುಲಿ, ಹಂಗಾಗಿ ರೋಗದ ಸಮಸ್ಯೆಯು ಸಹ ಏನಂತರ ಕಡಿಮೆ ಇರ್ತದೆ. ಸೊ ಇದನ್ನೂ ಸಹ ಏನಂತರ ನಾವು ಇದನ್ನೂ ಸಹ ಸೇಮ್ ಇಳುವರಿನ ಅಥವಾ ಹೆಚ್ಚಿನ ಇಳುವರಿನ ಪಡ್ಕೋಬಹುದು. ಈ ತರ ರೈತರು ಬೇರೆ ಬೇರೆ ಪದ್ಧತಿಗಳಿಂದ ಬೆಳೆದ್ರಿಂದ ಸಹ ಏನಂತರ ನಾವು ಭತ್ತದಲ್ಲಿ ಹೆಚ್ಚಿನ ಇಳುವರಿನ ಪಡ್ಕೋಬಹುದು. ನಮ್ಮ ಒಂದು ನೀರಿನ ಅನುಗುಣವಾಗಿ ಕಡಿಮೆ ನೀರಿದ್ದಾಗ ನಾವು ಕೂರಿಗೆ ಬಿತ್ತನೆ ನೇರ ಕೂರಿಗೆ ಬಿತ್ತನೆಗೆ ಹೋಗ್ಬೋದು, ಇಲ್ಲ ಶ್ರೀ ಪದ್ಧತಿಯಲ್ಲಿ ನಾವು ಬಿತ್ತನೆ ಮಾಡಬಹುದು. ಆಮ್ಯಾಕೆ ಈ ತರ ಮಾಡೋಕೆ ಬಹುದು. ಮತ್ತೆ ಇಲ್ಲ ನಮ್ಮ ನೀರಿನ ಸಹ ಏನು ಸಮಸ್ಯೆ ಇಲ್ಲ ಅಂದ್ರೆ ನಾಟಿ ಪದ್ಧತಿಯಲ್ಲಿ ಮಾಡಬಹುದು. ಅದಕ್ಕೋಸ್ಕರ ರೈತರು ಹೇಳೋದು ಬಿತ್ತನೆಯ ಸಮಯ ಬಹಳ ಇಂಪಾರ್ಟೆಂಟು. ಸೊ ನಾವು ಅಗಿ ಮಡಿ ತಯಾರು ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಆಮ್ಯಾಕೆ ಅಗಿ ಮಡಿ ತಯಾರು ಮಾಡ್ಕಂದ್ರೆ ಅವು ಯಾವ ತರದ ಗೊಬ್ಬರಗಳನ್ನು ಹಾಕಬೇಕು ಅದು ಇಂಪಾರ್ಟೆಂಟು. ನಂತರ ಮೇನ್ ಫೀಲ್ಡ್ಗೆ ಅಂದ್ರೆ ನಾವು ನಾಟಿ ಮಾಡೋ ಫೀಲ್ಡ್ಗೆ ಯಾವ ತರ ಒಂದು ನಾವು ಭೂಮಿಯನ್ನು ತಯಾರು ಮಾಡ್ಕೋಬೇಕು, ಫಸ್ಟ್ ಕಲ್ಟಿವೇಟರ್ ಹೊಡಿಬೇಕು, ನಂತರ ನಾವು ನೀರು ಬಿಡಬೇಕು, ನಂತರ ನಾವು ಈ ಪಡ್ಲಿಂಗ್ ಅನ್ನು ಮಾಡ್ತಿರ್ತಲ್ಲ ಆ ತರ ಮಾಡ್ಕೋಬೇಕು. ಈ ತರ ಮಾಡ್ಕೊಂಡು ನಾಟಿ ಮಾಡೋಕೆ ಬೇಕು. ನಾಟಿ ಮಾಡೋಕ್ಕಿಂತ ಮುಂಚೆ ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು. ನಾಟಿ ಮಾಡಿದ ತಕ್ಷಣ ಈ ಒಂದು ರಾಸಾಯನಿಕ ಗೊಬ್ಬರವನ್ನು ಬಳಸಬೇಕು, ಮತ್ತೆ ಬೀಜೋಪಚಾರವನ್ನು ಸಹ ಏನಂತರ ಮಾಡಬೇಕು. ನಂತರ ಕಳೆನಾಶಕವನ್ನು ಬಳಸಬೇಕು, ಮತ್ತೆ ಮೇಲ್ಗೊಬ್ಬರವಾಗಿ ಯೂರಿಯಾ. ಈಗ ನಾವು ನಾಟಿ ಮಾಡಿದ 20-30 ದಿವಸ ಆದ್ಮೇಲೆ ಒಂದು 10 ಕೆಜಿಯಷ್ಟು ಯೂರಿಯಾ, ಮತ್ತೆ ನಾಟಿ ಮಾಡಿದ 60 ದಿವಸ ಆದ್ಮೇಲೆ 10 ಕೆಜಿ ಯೂರಿಯಾ ಮತ್ತೆ 10 ಕೆಜಿ ಪೊಟ್ಯಾಸ್ ಗೊಬ್ಬರವನ್ನು ಮೇಲವ ಗೊಬ್ಬರವಾಗಿ ಕೊಡಬೇಕು. ಈ ತರ ನಾವು ಸಮ ಪ್ರಮಾಣದಲ್ಲಿ ಗೊಬ್ಬರವನ್ನು ಬಳಸಿದ್ರೆ ನಮಗೆ ಈ ಒಂದು ಕಂದು ಜಿಗಿ ಹುಳದ ಸಮಸ್ಯೆನೂ ಬರಂಗಿಲ್ಲ, ಮತ್ತೆ ನಮಗೆ ಈ ಒಂದು ಬೆಂಕಿ ರೋಗ ಅಂತ ಹೇಳ್ತಾರಲ್ಲ ಬ್ಲಾಸ್ಟ್ ಅಂತ, ಸೊ ಆ ರೋಗನು ಬರಂಗಿಲ್ಲ. ಸೊ ಅದಕ್ಕೋಸ್ಕರ ರೈತರು ಈ ಒಂದು ಸುಧಾರಿತ ಬೇಸಾಯಗಳನ್ನ ಅಳವಡಿಕೆ ಮಾಡ್ಕೊಂಡ್ರೆ ನಾವು ಭತ್ತದಲ್ಲಿಯೂ ಸಹ ಏನಂತಂದ್ರೆ ಹೆಚ್ಚಿನ ಇಳುವರಿನ ಪಡ್ಕೋಬಹುದಂತ ಹೇಳ್ತಾ. ಡಾಕ್ಟರ್, ಈಗ ಕಡಿಮೆ ಖರ್ಚಿನ ಒಂದು ವಿಧಾನಗಳಿಗೆ ಬಂದ್ರೆ ಈ ಭತ್ತದಲ್ಲಿ ವಿಶೇಷವಾಗಿ ಕೂರಿಗೆ ಬಿತ್ತನೆ ಭತ್ತದಲ್ಲಾಗ್ಲಿ ಅಥವಾ ಮಷಿನಿಂದ ಬಿತ್ತಕ್ಕಂತ ಒಂದು ಭತ್ತದಾಗಲಿ, ಜೊತೆಗೆ ಯಾಕೆ ಇಷ್ಟೊಂದೆಲ್ಲ ತಾವು ತಂತ್ರಜ್ಞಾನಗಳನ್ನ ಕೊಟ್ಟಿದ್ದೀರಾ ರೈತರಿಗೆ, ಇಷ್ಟೊಂದೆಲ್ಲ ಆಧುನಿಕ ಒಂದು ಸ್ಪರ್ಶ ಇದ್ರೂ ಕೂಡ ಯಾಕೆ ಇಳುವರಿಯಲ್ಲಿ ಕಡಿಮೆ ಪ್ರಮಾಣದ ಇಳುವರಿ ನಮ್ಮ ರೈತರು ಪಡಿತಾರೆ ಅಂತ ಅನ್ನೋದನ್ನು? ಸರ್, ಏನಂದ್ರೆ ಮೇನ್ ಅಂದ್ರೆ ನಾವು ಹೇಳ್ತಾ ಇರೋದು ಅದಕ್ಕೋಸ್ಕರ ಸರಿಯಾದ ಸಮಯದಲ್ಲಿ ನಾಟಿ ಮಾಡಬೇಕು. ಸರಿಯಾದ ಸಮಯದಲ್ಲಿ ನಾಟಿ ಮಾಡ್ಬೇಕಂದ್ರೆ ಯಾಕಂದ್ರೆ ಆಳುಗಳ ಸಮಸ್ಯೆ ಇದ್ದಾಗ ನಾವು ಯಂತ್ರವನ್ನ ಬಳಸಿ ಮಾಡ್ಕೊಂಡ್ರೆ ನಾವು ಇಳುವರಿ ಪಡ್ಕೋಬಹುದು. ಮತ್ತೆ ಸಮ ಪ್ರಮಾಣದಲ್ಲಿ ಗೊಬ್ಬರ ಬಳಸಲ್ಲ ರೈತರೆಲ್ಲ ಜಾಸ್ತಿ ಏನಂದ್ರೆ ಯೂರಿಯಾ ಏನಾಗ್ತದೆ ಜಾಸ್ತಿ ಕಡಿಮೆ ರೇಟ್ ಸಿಕ್ಬಿಡ್ತದೆ, ಒಂದು 300 ರುಪೀಸ್ ಅಲ್ಲಿ ಒಂದ್ ಚೀಲ ಸಿಕ್ಬಿಡ್ತದೆ, ಹಂಗ ಜಾಸ್ತಿ ಯೂರಿಯಾ ಬಳಸ್ಬಿಡ್ತಾರ. ಸೊ ಜಾಸ್ತಿ ಯೂಸ್ ಬೆಳೆದಾಗ ನಮಗೆ ಈ ಒಂದು ಕೀಟದ ಸಮಸ್ಯೆ ರೋಗ ಸಮಸ್ಯೆ ಆಗ್ತದೆ. ಆಮ್ಯಾಕೆ ಈ ಬೆಳೆ ಪದ್ಧತಿಯನ್ನು ಚೇಂಜ್ ಮಾಡಂಗಿಲ್ಲ, ಕಂಟಿನ್ಯೂಸ್ ಭತ್ತ ಬೆಳೀತಾರೆ. ಅದಕ್ಕೋಸ್ಕರ ನಾವೇಂದ್ರೆ ನೀವು 2 ಬೆಳೆಯನ್ನು ಬೆಳೀರಿ, ಅದರ ಮಿಡ್ಲ್ ಗ್ಯಾಪ್ ಇರ್ತದಲ್ಲ ಒಂದು 2-3 ತಿಂಗಳು ಅದರಲ್ಲಿ ಹಸಿರುಲೆ ಗೊಬ್ಬರ ಬೇಕಂದ್ರೆ ನಮಗೆ ಆ ಒಂದು ರೋಗದ ಪ್ರಮಾಣವನ್ನ ಅಥವಾ ಕೀಟದ ಪ್ರಮಾಣವನ್ನ ಕಡಿಮೆ ಮಾಡ್ಕೋಬಹುದು. ಸೊ ಈ ತರ ನಾವೇನಂದ್ರೆ ಬೆಳಕಂದ್ರೆ ನಾವು ಹೆಚ್ಚಿನ ಇಳುವರಿನ ಪಡ್ಕೋಬಹುದು. ಡಾಕ್ಟ್ರೆ, ತುಂಬಾ ಧನ್ಯವಾದ. ಇದುವರೆಗೆ ತಾವು ಭತ್ತದಲ್ಲಿ ಸುಧಾರಿತ ಬೇಸಾಯದ ಕ್ರಮಗಳ ಬಗ್ಗೆ ವಿಶೇಷವಾಗಿ ಮಲೆನಾಡಿನ ರೈತರಿಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಾ ಸಂದರ್ಶನ ರೂಪದಲ್ಲಿ. ಹೆಚ್ಚಿನ ಒಂದು ಮಾಹಿತಿ ತಮ್ಮಿಂದ ಪಡೆಯುವುದಾದರೆ ತಮ್ಮ ಒಂದು ಫಲಿತಾಂಶ ಅಂದ್ರೆ ಸಂಶೋಧನೆ ಫಲಿತಾಂಶ ಅವರು ಬಂದು ನೋಡೋದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್. ನೀವು ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗಕ್ಕೆ ಭೇಟಿ ಮಾಡಬಹುದು. ಮತ್ತೆ ಇನ್ನು ಹೆಚ್ಚಿನ ಮಾಹಿತಿ ನೀವು ಫೋನ್ ಮಾಡಿಕೊಂಡು ಸಹ ಏನಂದ್ರೆ ನಮಗೆ ಮಾಹಿತಿಯನ್ನು ಪಡ್ಕೋಬಹುದು. ನನ್ನ ಮೊಬೈಲ್ ಸಂಖ್ಯೆ 9449906974. ಈ ಒಂದು ಕರೆಗೆ ನೀವು ಯಾವಾಗಾದರೂ ಫೋನ್ ಮಾಡಬಹುದು. ನಿಮಗೆ ಹೆಚ್ಚಿನ ಮಾಹಿತಿನೂ ಸಹ ಏನಂದ್ರೆ ಭತ್ತ ಬೆಳಿಬೇಕಾದ್ರೆ ಯಾವ್ದರ ಸ್ಟಾರ್ಟಿಂಗ್ ಇಂದ ಹಿಡಿದು ಸಸಿ ಮಡಿ ತಯಾರಿಕೆಯಿಂದ ಹಿಡಿದು ಕಟಾವು ಮಾಡೋವರೆಗೂ ಯಾವ ಒಂದು ಗೊಬ್ಬರ ಇರಬಹುದು, ಯಾವ ಕೀಟನಾಶಕ ಬಳಸಬಹುದು, ಯಾವ ರೋಗನಾಶಕ ಬೆಳೆಸಬಹುದು, ಅದರ ಎಲ್ಲಾ ಮಾಹಿತಿಯನ್ನು ಸಹ ನಿಮಗೆ ಈ ಒಂದು ಕೃಷಿ ಕೇಂದ್ರಕ್ಕೆ ಭೇಟಿ ಮಾಡಿದ್ರು ಕೊಡ್ತೇವೆ. ಮತ್ತೆ ಇಲ್ಲಾಂದ್ರೆ ನೀವೇನೋ ಬರಕಾಗಿಲ್ಲ ಅಂದ್ರು ಸಹ ನಮಗೆ ಫೋನ್ ಮಾಡಿದ್ರೆ ನಿಮಗೆ ಮಾಹಿತಿ ಕೊಡ್ತೇವೆ. ಧನ್ಯವಾದಗಳು, ನಮಸ್ಕಾರ. ಇದುವರೆಗೂ ಭತ್ತದಲ್ಲಿ ಆಧುನಿಕ ಬೇಸಾಯ ಕ್ರಮಗಳು ಈ ಕುರಿತು ICARನ ಕೃಷಿ ವಿಜ್ಞಾನ ಕೇಂದ್ರ ನವುಲೆ ಶಿವಮೊಗ್ಗದಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ರುದ್ರೇಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು

ರೈತರ ಮನೆ ಬಾಗಿಲಿಗೆ ಹೋಗಿ ರೈತರ ಏನು ಸಮಸ್ಯೆಗಳಿದಾವೆ ಅದನ್ನು ಚರ್ಚೆ ಮಾಡ್ತೀವಿ, ಮಣ್ಣನ್ನ ಪರೀಕ್ಷಣೆ ಮಾಡ್ತೀವಿ, ಮತ್ತು ರೈತರಿಗೆ ಬೇಕಾದ ಎಲ್ಲ ಬೀಜ ಗೊಬ್ಬರ ಸಲಕರಣೆಗಳನ್ನು ವಿತರಿಸುವ ಮತ್ತು ಮಾಹಿತಿಯನ್ನು ನೀಡುವಂತಹ ವಿನೂತನ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ನಾವು ಪ್ರತಿ ದಿವಸ ಮೂರು ಶಿವಮೊಗ್ಗ ಜಿಲ್ಲೆಯ ಆರು ಹಳ್ಳಿಗಳಿಗೆ ನಾವು ಪ್ರಯಾಣ ಮಾಡ್ತಿದ್ದೀವಿ, ಅದನ್ನು ಈಗಾಗಲೇ ನಾವು ರೈತರಿಗೆ ತಿಳಿಪಡಿಸಿದ್ದೇವೆ. ಅದಲ್ಲದೆ ರೈತರಿಗೆ ಸ್ಥಳೀಯವಾಗಿ ಏನೇನು ಸಮಸ್ಯೆಗಳಿದ್ದಾವೆ ಅದನ್ನು ತಾಂತ್ರಿಕ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ. ರೈತರಿಗೆ ಏನು ಬೇಕೀಗ ಬೀಜ ಬೇಕು, ಗೊಬ್ಬರ ಬೇಕು, ಮತ್ತು ಸಸಿಗಳು ಬೇಕು, ಅದು ಎಲ್ಲಿ ಸಿಗ್ತವೆ ಅನ್ನೋ ಕಂಪ್ಲೀಟ್ ಪೂರೈಕೆಯನ್ನು ನಾವು ಸಹ ಈ ಸಂದರ್ಭದಲ್ಲಿ ಮಾಡ್ತಿದ್ದೇವೆ. ಇದನ್ನು ನಮ್ಮ ವಿಶ್ವವಿದ್ಯಾಲಯದ ನಾಲ್ಕು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಅಂದರೆ ಶಿವಮೊಗ್ಗ, ಚಿತ್ರದುರ್ಗ, ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಸುಮಾರು ಪ್ರತಿ ಒಂದು ಜಿಲ್ಲೆಯಲ್ಲಿ 90 ಹಳ್ಳಿಗಳಿಗೆ ಪ್ರಯಾಣ ಮಾಡಿ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ನಾವು ಮಾಡಿದ್ವಿ. ಇದರಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದನ್ನು ಆಂದೋಲನ ರೂಪದಲ್ಲಿ ಮಾಡಿ ಎಲ್ಲಾ ಮಾಹಿತಿಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸುವಂತಹ ಒಂದು ಪ್ರಯತ್ನ. ಸುಮಾರು ನಾವು ಈಗ 360 ಹಳ್ಳಿಗಳಲ್ಲಿ ಈ ಪ್ರಯೋಗವನ್ನು ನಾವು ಮಾಡ್ತಾ ಇದ್ವಿ. ಇದು ಯಶಸ್ವಿಯಾದರೆ ಮುಂದಿನ ದಿವಸ ಪ್ರತಿ ಹಂಗಾಮಿನಲ್ಲೂ ಸಹ ಇಂತಹ ಕಾರ್ಯಕ್ರಮವನ್ನು ಮಾಡುವ ವಿಶ್ವಾಸ ನಮ್ಮ ವಿಶ್ವವಿದ್ಯಾಲಯಕ್ಕಿದೆ ಅಂತ ಹೇಳ್ತಾ ಇದರಲ್ಲಿ ಎಲ್ಲಾ ರೈತರು, ರೈತ ಮಹಿಳೆಯರು, ಎಲ್ಲಾ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಲ್ಲಿ ಭಾಗವಹಿಸಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನ ಯಶಸ್ವಿ ಮಾಡಬೇಕೆಂದೇಳಿ ಕೃಷಿ ವಿಶ್ವವಿದ್ಯಾಲಯ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದುವರೆಗೂ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಮಾಹಿತಿಯನ್ನು ಕೇಳಿದಿರಿ. ಈಗ ಕೇಳಿ ಪರಿಸರ ಗೀತೆ.